ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. I'm Dr. Sharat Chandrapuri from Whitefield, Bangalore. Today, let's talk about calcium, trusted partner of our health at every stage of life. Calcium is the most abundant mineral in the body, which plays a pivotal role in strengthening bones and teeth, regulating muscle function, reducing aches and pain. Due to modern lifestyle and low sunlight exposure, calcium deficiency is on rise, leading to weakened bones, osteoporosis, and increased fracture risk. Adequate calcium intake right from early stages of life helps delaying future osteoporosis risk. For adults, recommended daily calcium intake is 1000 milligrams per day. Let's add calcium-rich diet to optimize our bone health. Consult your doctor now for the right calcium supplements. Issued in public interest by Torrent Pharma Limited. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಇದೀಗ ತೆಂಕ ಕಾರಂದೂರಿನ ಅರುಣ್ ಎಸ್ ಮೆಹಂದಲೆ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ನಮ್ಮ ಜೊತೆ ಇದ್ದಾರೆ ತೆಂಕ ಕಾರಂದೂರಿನ ಅರುಣ್ ಮೆಹಂದಳೆಯವರು. ಅವರು ಮೂಲತಃ ಕೃಷಿಕರಾಗಿದ್ದರೂ ಕೂಡ ನಂತರ ಬೆಂಗಳೂರಿನಲ್ಲಿ ಹೋಗಿ ಐಟಿ ಕಂಪನಿಯಲ್ಲಿ ಸುಮಾರು 1 ದಶಕದ ಕಾಲ ಕೆಲಸ ಮಾಡಿ ಮತ್ತೆ ಕೃಷಿಗೆ ಮರಳಿದವರು. ಅವರ ಕೃಷಿ ಅನುಭವವನ್ನು ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಅರುಣ್ ಅವರೇ. ನಮಸ್ತೆ. ನಿಮಗೆ ಕೃಷಿಯಿಂದ ಐಟಿಗೆ ಹೋಗುವಾಗ, ಐಟಿಯಿಂದ ಕೃಷಿಗೆ ಬರುವಾಗ ಹೇಗೆ ಅನಿಸ್ತು? ಅಂದರೆ ಎಲ್ಲರೂ ಕಾಲೇಜಿಗೆ ಹೋಗುವಾಗ ಹೊರಗಡೆ ಜಗತ್ತು ಭಾರಿ ಚೆಂದ ಕಾಣ್ತದೆ ನಮಗೆ, ನಾವು ಇದ್ದದರಿಂದ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿದಾಗೆ. ಹಾಗಾಗಿ ಹೊರಗಡೆ ಏನಿದೆ ಅಂತೇಳಿ ಒಂದು ನೋಡುವಂಥ ಕುತೂಹಲ ಇತ್ತು. ನಾನು ಬಿ ಎಸ್ ಸಿ ಮಾಡಿ ಎಂ ಸಿ ಎ ಮಾಡಿದೆ ಪಿ ಎಸ್ ಕಾಲೇಜ್ ಬೆಂಗಳೂರಲ್ಲಿ. ಅಲ್ಲಿಂದ ನಾನು ಬಿ ಎ ಅಂತ ಒಂದು ಕಂಪನಿಯಲ್ಲಿದ್ದೆ, ಅಲ್ಲಿಂದ ಒರಾಕಲ್ ಅನ್ನೋ ಕಂಪನಿಗೆ ಅಲ್ಲಿ ಕೆಲಸ ಮಾಡಿದ್ದೇನೆ. 7 ವರ್ಷ ಕೆಲಸ ಮಾಡಿದ್ದೇನೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅಲ್ಲಿ ಕೆಲಸ ಮಾಡಿ ನಿಮಗೆ ಸಾಕು ಅಂತ ಅನಿಸಿದ ಅಲ್ಲ, ಅನಿವಾರ್ಯವಾಗಿ ಬಂದ್ರ ಹೇಗೆ? ನಾನು ಮೇನಾಗಿ 5 ವರ್ಷ ಮಾಡಿ ವಾಪಸ್ ಬರಬೇಕು ಅಂತೇಳಿ ಟಾರ್ಗೆಟ್ ಮಾಡಿಕೊಂಡು ಹೋಗಿದ್ದೆ. ಆದರೆ ಹೈಯರ್ ಎಜುಕೇಷನ್ಗೆ ಸ್ವಲ್ಪ ಲೋನ್ ಎಲ್ಲ ಮಾಡಿದ್ದಿತ್ತು, ಆಮೇಲೆ ಅದೆಲ್ಲ ಕಮಿಟ್ಮೆಂಟ್ ಮುಗಿಯುವಾಗ ಒಂದು 7 ವರ್ಷ ಆಯಿತು, ಹಾಗೆ ಮತ್ತೆ ಬಂದದ್ದು. ಇನ್ನು ಮೀನ್ ಟೈಮ್ ಮನೆಯವರು ಇಲ್ಲಿ ಕೆಲಸಕ್ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಆಯಿತು ಗೌರ್ಮೆಂಟ್ ಕಾಲೇಜಲ್ಲಿ. ಹಾಗೆ ಅವರು ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು, ನಾನು ಮನೆ ಕಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಕೃಷಿ ಕಾರ್ಯವನ್ನು ನೋಡ್ಕೊಳ್ತಾ ಇದ್ದೆ. ಸುಮಾರು 1 ದಶಕ ಅಥವಾ 10-12 ವರ್ಷಗಳ ಒಂದು ಗ್ಯಾಪ್ ಉಂಟು ಕೃಷಿಯಲ್ಲಿ. ನೀವು ಹೋದಾಗಿನ ಕೃಷಿಯ ವ್ಯವಸ್ಥೆ ಮತ್ತು ಬಂದಾಗಿನ ಕೃಷಿ ವ್ಯವಸ್ಥೆ ಒಂದೇ ಥರ ಇತ್ತ, ಅಲ್ಲಿ ಏನಾದರೂ ವ್ಯತ್ಯಾಸ ಕಂಡಿದೆಯಾ? ಇಲ್ಲ, ತುಂಬ ವ್ಯತ್ಯಾಸ ಆಗಿತ್ತು. ನಾವು ಹೋಗುವ ಟೈಮಲ್ಲಿ ಜಾಸ್ತಿ ಜನ ಹಿಡಿದು ಕೆಲಸ ಮಾಡೋದಿತ್ತು. ಈಗ ವಾಪಸ್ ನಾವು ಬಂದಾಗ ಮೆಷಿನ್ನ ಕ್ರಾಂತಿ ತುಂಬ ಆಗಿತ್ತು. ಈಗ ಸಣ್ಣ ಸಣ್ಣ ಮೆಷಿನ್ ಬಂದು ಮೆಕನೈಸ್ ಮಾಡಲಿಕ್ಕೆ, ಅಂದರೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ಮೆಷಿನ್ಗಳು ತುಂಬ ಬಂದಿತ್ತು. ಹಾಗಾಗಿ ಜನ ಅವೈಲಬಿಲಿಟಿ ಸಹ ಕಮ್ಮಿ ಆಗಿತ್ತು, ಆಮೇಲೆ ಲೇಬರ್ ಕಾಸ್ಟ್ ಎಲ್ಲದರಿಂದ ಮೆಕನೈಸೇಷನ್ ಕಡೆ ಫೋಕಸ್ ಜಾಸ್ತಿ ಆಗುವಂತ ವ್ಯವಸ್ಥೆಗಳು ಬಂದಿತ್ತು 10 ವರ್ಷದಲ್ಲಿ. ಈಗ ಈ ಹೊಸತ್ತಾಗಿ ಅಂತ ಹೇಳಿದ್ರೆ, ನೀವು 10-12 ವರ್ಷಗಳ ನಂತರ ಬಂದು ಕೃಷಿಗೆ ಪುನಃ ಹೊಸತಾಗಿ ಪ್ರಾರಂಭ ಮಾಡುವಾಗ ಒಂದು ತರ ಇದು ಆಗ್ಲಿಕ್ಕಿಲ್ಲ ಅಂತ ತೋರಿದಂತಹ ಸಂದರ್ಭ ಇಲ್ವಾ? ಕೃಷಿಯನ್ನು ತಂದೆ ತಾಯಿಯವರು ಚೆಂದಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು, ಈಗಲೂ ಅವರೇ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ, ನಾನು ಅವರಿಗೆ ಸಹಾಯಕನಾಗಿ ಇದ್ದೇನೆ. ಆಮೇಲೆ ಬಂದ ನಂತರ ಆಗ್ಲಿಕ್ಕಿಲ್ಲ ಅಂತ ಅನ್ನಿಸೋದಕ್ಕಿಂತ ಮುಂಚೆ, ಯಾಕಂದ್ರೆ ನಾವು 3 ಜನ ಮಕ್ಕಳು, ನಮ್ಮ ಅದೇ ಕೃಷಿಯಿಂದ ಬೇರೇನು ಉತ್ಪತ್ತಿ ಇಲ್ಲದೆ ನಮಗೆ ಎಲ್ಲ ಎಜುಕೇಷನ್ ಕೊಟ್ಟು ಎಲ್ಲರನ್ನು ಅವರ ಕಾಲ ಮೇಲೆ ಅವ್ರು ನಿಲ್ಲುವಷ್ಟು ಆ ಕೃಷಿಯಿಂದ ಮಾಡಿದ್ದಾರೆ. ಹಾಗಾಗಿ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಇರಲಿಲ್ಲ. ಆದರೆ ಈಗಿನ ಕಾಲದ ಚಾಲೆಂಜ್ಗೆ ಹೇಗೆ ನಾವು ಸುಧಾರಿಸಿಕೊಂಡು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೇಗೆ ಹೋಗೋದು ಅಂತ ಹೇಳೋದು ಇದ್ದ ಕ್ವಶನ್. ಅದು ಸಾಧ್ಯ ಅಂತ ಅನ್ನಿಸಿ ನಾನು ಅದಕ್ಕೆ ಇಳಿದೆ. ಏನೇನು ಕೃಷಿಯನ್ನು ಮಾಡ್ತಾ ಇದ್ದೀರಿ ನೀವು? ನಾವೊಂದು 2 ಎಕರೆಯಷ್ಟು ಭತ್ತದ ಕೃಷಿ ಮಾಡ್ತೇವೆ. ಒಂದು ಬೆಳೆ ಮಳೆಗಾಲದ ಬೆಳೆ ಫುಲ್ 2 ಎಕರೆಯಲ್ಲೂ ಮಾಡ್ತೇವೆ, ಮತ್ತೆ 2ನೇ ಸುಗ್ಗಿ ಬೆಳೆಯನ್ನು ಸ್ವಲ್ಪ ಕಮ್ಮಿ 1 ಎಕರೆಯಷ್ಟು ಮಾಡ್ತೇವೆ. ಆಮೇಲೆ 1200 ಅಡಿಕೆ ಇದೆ. ಆಮೇಲೆ ಅಡಿಕೆ ಮಧ್ಯದಲ್ಲಿ ಬಾಳೆ ಇದೆ, ಕಾಳುಮೆಣಸಿದೆ, ಆಮೇಲೆ ಕೊಕ್ಕೋ ಇದೆ, ಗದ್ದೆ ಸುತ್ತ ಮತ್ತೆ ತೋಟದ ಮಧ್ಯದಲ್ಲಿ ತೆಂಗಿದೆ. ಈಗ ಭತ್ತದ ಬೆಳೆಯ ಬಗ್ಗೆ ಬರುವುದಿದ್ರೆ, ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಕರಾವಳಿ ಪ್ರದೇಶದಲ್ಲಿ ಭತ್ತದ ಬೆಳೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಈಗ ನಮಗೆ ಒಂದು ಕಮರ್ಷಿಯಲ್ ಕ್ರಾಪ್ ಉಂಟು. ಇಂಥ ಸಂದರ್ಭದಲ್ಲಿ ನಿಮಗೆ ಭತ್ತವನ್ನು ಮುಂದುವರಿಸಿಕೊಂಡು ಹೋಗುವಂತ ಅನಿಸಿದೆಯಾ, ಅಥವಾ ಬೇಡ ನಾವು ಅಡಿಕೆ ಹಾಕಿಬಿಡುವ ಅಂತ ತೋರಿತಾ? ಇಲ್ಲ, ನಾನು ಬಂದಾಗಲೇ ಯೋಚಿಸಿದೆ ಏನಂತ ಹೇಳಿದ್ರೆ, ಏನಿದ್ರು ಫುಡ್ ಕ್ರಾಪ್ ಮಾಡಬೇಕು, ತಿನ್ಲಿಕ್ಕಾಗುವಂಥದ್ದನ್ನು ಬೆಳಿಬೇಕು. ಫುಡ್ ಕ್ರಾಪ್ಗೆ ಯಾವತ್ತಾದರೂ ವ್ಯಾಲ್ಯೂ ಹೆಚ್ಚು ಸ್ವಲ್ಪ ಕಮ್ಮಿ ಆಗ್ಬೋದು, ಒಮ್ಮೆಲೆ ವಿಪರೀತ ರೇಟ್ ಆಗಲಿಕ್ಕಿಲ್ಲ. ಆದರೆ ಫುಡ್ ಕ್ರಾಪ್ ಬೆಳೆದ್ರೆ ಯಾವಾಗಲೂ ಅದರಿಂದ ಒಂದು ಸೋತು ಹೋಗಲಿಕ್ಕಿಲ್ಲ. ಫುಡ್ ಕ್ರಾಪ್ ಬೆಳೆಯುವವರು ಅಂತ ಹೇಳುವ ಉದ್ದೇಶದಿಂದ ಅಡಿಕೆ ವಿಸ್ತರಣೆ ಬಗ್ಗೆ ಗಮನ ಕೊಡಲೇ ಇಲ್ಲ ನಾವು. ಹಾಗಾಗಿ ಈಗ ಭತ್ತವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಭತ್ತದ ಬೆಳೆ ಬೆಳೆಸೋದ್ರ ಬಗ್ಗೆ ನೀವು ಮಳೆಗಾಲದಲ್ಲಿ ಬೆಳೆಸ್ತೇವೆ ಹೇಳಿದ್ರು. ಮುಖ್ಯವಾಗಿ ಮಳೆಗಾಲದಲ್ಲಿ ನೀರಿನ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ಆದರೆ ಬಾಕಿ ಉಳಿದದಂತೆ ಮೊದಲಿಂದಲೂ ಕೂಡ ನೀವು ಯಾವ ರೀತಿಯ ಒಂದು ತಳಿಯನ್ನು ಬೆಳೆಸ್ತಾ ಇದ್ದೀರಿ, ಹೇಗೆ ವ್ಯವಸ್ಥೆ? ತಂದೆಯವರು ಮಾಡ್ತಾ ಇದ್ದಾಗ 150 ದಿನದ ವೆರೈಟಿಗಳನ್ನೆಲ್ಲ ಮಾಡ್ತಿದ್ರು, ರಾಜಕಾಯಮ್ಮೆ ಎಲ್ಲ ಮಾಡ್ತಾ ಇದ್ರು. ಈಗ ನಾನು ಕಜೆ ಜಯ ಮತ್ತು ಕೆಂಪು ಮುಕ್ತಿ ಅಂತೇಳಿ 2 ವೆರೈಟಿ ಬೆಳೆಸ್ತಾ ಇದ್ದೇನೆ. ಒಂದು ಕುಚ್ಚಲಕ್ಕಿಗಾಗೋದು, ಇನ್ನೊಂದು ಬೆಳ್ತಿಗಕ್ಕಿ ಆಗೋದು. ಅದೆರಡು 120 ದಿನದ ವೆರೈಟಿಗಳು. ಈಗ ಕೆಂಪು ಮುಕ್ತಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಅದರಲ್ಲಿ ಇನ್ನೊಂದು, ಇದು ಇನ್ನು ನಾನು ಬೆಳೆತಿರುವ ಕೆಂಪು ಮುಕ್ತಿ ಅನ್ನೋದು ಮೂಡಿಗೆರೆ ರೀಜನ್ ರಿಸರ್ಚ್ ಸ್ಟೇಷನ್ ಇಂದ ತಂದದ್ದು, ಅಲ್ಲಿ ಬೆಳೆಯುವ ಬೆಳ್ತಿಗೆ ಹಾಕಿದ್ದು. ಇದು ಈಗ ಕೊಡ್ತಾ, ಈಗ ಹೊಸದಾಗಿ ಕಳೆದ ವರ್ಷದಿಂದ ಪ್ರಚಾರ ಬಂದದ್ದು ಸಹ್ಯಾದ್ರಿ ಕೆಂಪು ಮುಕ್ತಿ, ಅದು ಕುಚ್ಚಲಕ್ಕಿಗೆ ಆಗೋದು. ನೀವು ಬೆಳ್ತಿಗಕ್ಕಿಯ ಕೆಂಪು ಮುಕ್ತಿ ಬೆಳೆಸಿ, ಇದನ್ನು ಬೆಳೆಸುವಂತಹ ವಿಧಾನ ಹೇಗೆ? ಮೊದಲಿನ ಟ್ರೆಡಿಷನಲ್ ವಿಧಾನದ ತರವೇ ಉಂಟಾ, ಅಥವಾ ಏನಾದರೂ ವ್ಯತ್ಯಾಸ ಉಂಟಾ? ವಿಧಾನ ಸಾಧಾರಣ ಅದೇ ಥರ ಇದೆ. ನಾವು ಒಂದು ಮೇಯಲ್ಲಿ ಮೊದಲ ಮಳೆ ಆದ ಕೂಡಲೇ ಒಂದ್ಸರಿ ಗದ್ದೆ ಉಳುಮೆ ಮಾಡಿ ಹಸಿರೆಲೆ ಗೊಬ್ಬರದ ಬೀಜ ಬಿತ್ತೇವೆ. ಅದು ಒಂದು 45 ದಿನ ಆಗುವಾಗ ಇದು ಮಾಡಿ ಪುನಃ ಇದು ಹೂಡಿ ಗದ್ದೆ ಮಿಕ್ಸ್ ಮಾಡಿ ಕೆಸರು ಮಾಡಿ ಒಂದು 1 ಜುಲೈ ಆಗುವಾಗ ಗದ್ದೆ ಬಿತ್ತು. ನಾವು ನೇಜಿ ನಾಟಿ ಮಾಡುವಂಥ ಇದಕ್ಕೆ ಹೋಗ್ತಾ ಇಲ್ಲ ಈಗ, ಜನದಿಂದ ಇದಾಗಿ ಕಡಿಮೆ ಜನ ಕಡಿಮೆ ಇರೋದ್ರಿಂದ ಬಿತ್ತಿಯೇ ಮಾಡ್ತಾ ಇದ್ದೇವೆ. ಅದು ಸರಿ, ನೀವು ಹೇಳಿದ್ರಿ 45 ದಿವಸ ಮೊದಲು ಏನು ಹಸಿರೆಲೆ ಗೊಬ್ಬರಕ್ಕೆ ಬೇಕಾಗಿ ಇದನ್ನು ಬಿತ್ತಾ ಇದ್ದೀರಿ, ಅದಕ್ಕೇನಾದರೂ ಕೂಡ ವಿಶೇಷವಾಗಿ ಇಂಥದ್ದೇ ಅಂತ ಏನಾದರೂ ಉಂಟಾ? ಹೇಗೆ ನಾವು ಇದು ಸಣ್ಣೆಂಪು ಬಿತ್ತಾ ಇದ್ದೇವೆ, ಯಾವುದು ಸಿಗ್ತದೆ ಅದನ್ನು ಬಿತ್ತೇವೆ. ಅದೀಗ ಕೃಷಿ ಇಲಾಖೆಯಿಂದ ಕೊಡ್ತಾರೆ ಅವರು, ಸಪ್ಲೈ ಇರ್ತದೆ ಸಾಧಾರಣ. ಹಾಗೆ ಅಲ್ಲಿ ಯಾವುದಿದೆ ಡಯಂಚ ಸಣ್ಣೆಂಪು ಯಾವುದಾದ್ರೂ ಒಂದು ವೆರೈಟಿ ಸಿಗ್ತದೆ, ಅಲ್ಲಿ ಸಿಕ್ಕಿದ್ದನ್ನು ನಾವು ಬಿತ್ತೇವೆ. ಡಯಂಚ ಸಿಕ್ಕಿದ್ರೆ ಡಯಂಚ ಅಲ್ವಾ? ಈ ಕೃಷಿ ಪೂರ್ವವಾಗಿ ಅಂತ ಹೇಳಿದ್ರೆ, ನಮ್ಮ ಈ ಭತ್ತದ ಬೆಳೆಗೆ ಪೂರ್ವವಾಗಿ ಮೊದಲಿಗೆ ಮಾಡುವಂತ ಇದರಿಂದ ಏನು ಉಪಯೋಗ ಆಗ್ತದೆ? ಒಂದು ಮಣ್ಣಿಗೆ ನಾವು ಗೊಬ್ಬರ ಹಾಕೋದು ಪ್ರಮಾಣ ಕಡಿಮೆ ಸಾಕಾಗ್ತದೆ, ಯಾಕಂದರೆ ಅದು ನೈಟ್ರೋಜನ್ ಫಿಕ್ಸ್ ಎಲ್ಲ ದ್ವಿದಳ ಧಾನ್ಯದ ಇದೇ ಕೊಡೋದವರು ಹಸಿರೆಲೆ ಗೊಬ್ಬರದ್ದು, ಅದು ನೈಟ್ರೋಜನ್ ಫಿಕ್ಸ್ ಮಾಡ್ತದೆ. ಹಾಗಾಗಿ ನೈಟ್ರೋಜನ್ ಅಂಶ ಬೆಳೆಗೆ ಜಾಸ್ತಿ ಸಿಗ್ತದೆ, ನಾವು ಹೊರಗಿಂದ ಕೊಡೋದಕ್ಕಿಂತ ಜಾಸ್ತಿ. ಮತ್ತೊಂದೇನಂತೇಳಿ, ನಾವು ರಾಸಾಯನಿಕ ಯಾವುದನ್ನು ಬಳಸ್ತಾ ಇಲ್ಲ ಕೃಷಿಯಲ್ಲಿ. ಕಳೆದ 30 ವರ್ಷದಿಂದ 1993 ತಂದೆ ತಾಯಿಯವರು ಯಾವುದೇ ರಾಸಾಯನಿಕ ಬಳಸದೆ ಕೃಷಿ ಮಾಡ್ತಾ ಇದ್ದಾರೆ. ಹಟ್ಟಿ ಗೊಬ್ಬರವೇ ನಮ್ದು ಮೇಯ್ನ್ ಇದು. ಆಮೇಲೆ ಇನ್ನು ಕಮ್ಮಿ ಆದ್ರೆ ಎಲ್ಲರೂ ಹರಡಿಂಡಿ ಬಳಸ್ತೇವೆ, ಆಮೇಲೆ ಕೈಬೇವಿನ ಹಿಂಡಿ ಬಳಸ್ತೇವೆ. ಆಮೇಲೆ ಯಾವ್ದಾದ್ರು ಈಗ ಭತ್ತದಲ್ಲಿ ತಲೆಹುಳ ಎಲ್ಲ ಬಂದ್ರೆ ನೀಮ್ ಆಯಿಲ್ ಇದು ಸ್ಪ್ರೇ ಮಾಡೋದು ಮಾಡಿದ್ದೇವೆ. ಈಗ ಇದಕ್ಕೆ ಬೀಜದ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ? ನಾವು ಬೀಜಕ್ಕಾಗಿ ಯಾರ ಮೇಲೆ ಡಿಪೆಂಡೆನ್ಸಿ ಆಗ್ಲಿಲ್ಲ. ಒಂದ್ಸರಿ ನಮ್ಮ ಹತ್ರ ಬೀಜ ಆದ ನಂತರ ನಾವು ಪ್ರತಿ ವರ್ಷ ಅದನ್ನು, ಈ ವರ್ಷದ ಮಳೆಗಾಲದ ಬೀಜ ಈಗ ನವೆಂಬರ್ ಅಲ್ಲಿ ಬಂದ ಬೀಜವನ್ನು ನೆಕ್ಸ್ಟ್ ಜೂನಿಗೆ ಆಗುವಾಗ ನಮ್ಗೆ ಬಿತ್ತಲಿಕ್ಕೆ ಅದೇ ಬೀಜ ಆಗ್ತದೆ. ಅದರಲ್ಲಿ ಆಯ್ಕೆ ಮಾಡ್ಕೊಂಡು ನಮ್ಮ ಭತ್ತದ ಬೀಜವನ್ನೇ ತೆಗೆದು ಸ್ಟೋರ್ ಮಾಡಿರ್ತೇವೆ. ಭತ್ತದಲ್ಲಿ ಈಗ ಬೆಳೆ ಬಂದ ಮೇಲೆ ಬೀಜಕ್ಕೆ ಆಯ್ಕೆ ಮಾಡ್ಲಿಕ್ಕೆ ಏನಾದರೂ ಕೂಡ ನೀವು ಅದನ್ನು ಆಯ್ದು ತಗೊಳ್ಳುದ ಅಥವಾ ಸಿಕ್ಕಿದ ಭತ್ತದಲ್ಲಿ ಇಷ್ಟು ಅಂತ ತೆಗೆದಿಡುದ? ಅಲ್ಲ, ಅದು ಮುಂಚೆ ಕೈಯಲ್ಲಿ ಕೊಯ್ಯುವಾಗ ಆಯುಧ ಎಲ್ಲ ಇತ್ತು, ಈಗ ಮೆಷಿನ್ ಬಂದ ನಂತರ ಹಾರ್ವೆಸ್ಟರ್ ಅಲ್ಲಿ ಕಟಾವು ಮಾಡುದು. ಹಾಗಾಗಿ ಅದೇನಾಗ್ತದ್ರೆ ಹಿಂದೆ ಬೇರೆ ಒಬ್ಬರ ಗದ್ದೆಗೆ ಹೋಗಿ ಅಲ್ಲಿ ಕಟಾವಾಗಿ ಬಂದಿರ್ತದೆ, ಅದು ಯಾವ್ದೋ ಒಂದು ತಡಿರ್ತದೆ. ಈಗ ಹೆಚ್ಚಾಗಿ ಕಜೆಜೆ ಅಂತ ಹೇಳುವಾಗ ಎಲ್ಲ ಆಲ್ಮೋಸ್ಟ್ ಅದೇ ಇರ್ತದೆ, ಇಲ್ಲ ಯಾವ್ದೋ ಒಂದು ತಡಿ ಬಂದಿರ್ತದೆ, ಅದರದ್ದು ಭತ್ತ ಸ್ವಲ್ಪ ಅವರ ಟ್ಯಾಂಕ್ ಅಲ್ಲಿ ಇರ್ತದೆ. ಹಾಗಾಗಿ ಫಸ್ಟ್ ಒಂದು ಗದ್ದೆ ಕಟ್ ಮಾಡಿ ಅವ ಬಂದು ಅನ್ಲೋಡ್ ಮಾಡ್ತಾನೆ. ಆಗ ನಾವು ಮನಸ್ಸಿಂದ ಹಳೆ ಭತ್ತ ಎಲ್ಲ ಇದ್ದದೆಲ್ಲ ಕ್ಲೀನ್ ಆಯ್ತು ಅಂತ ಅನ್ಕೊಂಡು ಎರಡನೇ ಲಾಟ್ ತಂದು ಹಾಕಿದ್ರಿಂದ ನಾವು ಬೀಜಕ್ಕೆ ಸಾಧಾರಣ ಸಿಲೆಕ್ಟ್ ಮಾಡಿ ಇಡೋದು. ಸರಿ, ಈಗ ಅಷ್ಟು ಹ್ಯಾಂಡ್ ಪಿಕ್ಡ್ ಸಿಲೆಕ್ಷನ್ ಎಲ್ಲ ಇಲ್ಲ. ಇದು ಒಂದು ರೀತಿಯಲ್ಲಿ ಹೊಸ ತಂತ್ರಜ್ಞಾನದಿಂದ ಆದಂತಹ ಒಂದು ವ್ಯತ್ಯಾಸ. ಹೌದು, ಮಿಕ್ಸ್ ಬರ್ತದೆ ಆ ತರ ಆದಾಗ ಮಿಕ್ಸ್ ಆದ ಇದು ಗಮನಿಸಿದ್ದೇವೆ. ಸರಿ, ಈ ಬಿತ್ತನೆಯ ಬೀಜವನ್ನ ಆಯ್ಕೆ ಮಾಡಿದ್ಮೇಲೆ ಬೀಜವನ್ನ ಬಿತ್ತುವ ಮೊದಲು ಏನು ವ್ಯವಸ್ಥೆ ಮಾಡ್ಕೋಬೇಕು? ಬೀಜವನ್ನು ಅದರದೇ ಜಡ್ಲು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ 5 ಬಿಸಿಲು ಒಣಗಿಸಿ ಗಾಳಿ ಆಡುವಂತ ಚೀಲದಲ್ಲಿ, ಅಂದ್ರೆ ಗಾಳಿ ಆಡುವಂತ ಚೀಲದಲ್ಲಿ ಹಾಕಿ ತೆಗೆದಿಡ್ತೇವೆ. ಆಮೇಲೆ ಬೀಜ ಬಿತ್ತಲಿಕ್ಕಾಗುವಾಗ ಅದನ್ನ ತೆಗೆದು ಈ ನೀರಿನಲ್ಲಿ ಇದು 1 kg ಉಪ್ಪಿಗೆ 4 liter ನೀರಿಗೆ ಒಂದು ದ್ರಾವಣ ಮಾಡಿಕೊಂಡು ಅದರಲ್ಲಿ ಬೀಜ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾವ್ದು ಜಡ್ಲು ಇದೆಲ್ಲ ಇರ್ತದೆ ಅದೆಲ್ಲ ತೇಲ್ತದೆ. ನಾವು ಕ್ಲೀನ್ ಮಾಡಿಟ್ಟದಲ್ಲಿ ಇರೋದಿಲ್ಲ, ಆದ್ರೂ ಕೆಲವು ಒಣಗಿ ಆಗುವ ಸ್ವಲ್ಪ ಹಗುರದ ಭತ್ತ ಎಲ್ಲ ತೇಲ್ತದೆ, ಅದನ್ನೆಲ್ಲ ತೆಗೆದು ಯಾವ್ದು ಮುಳುಗ್ತದೆ ಅದನ್ನ ಇನ್ನೊಮ್ಮೆ ನೀರಲ್ಲಿ ತೊಳೆದು ನಾವು ಬೀಜ ಮೊಳಕೆ ಬರ್ಲಿಕ್ಕೆ ಇಡ್ತೇವೆ. ಸರಿ, ಈ ಮೊಳಕೆ ಹೊಡೆದಂತಹ ಬೀಜಗಳು ಸುಮಾರು ನಾವು ಬಿತ್ತನೆ ಮಾಡ್ಬೇಕಾದ್ರೆ ಎಷ್ಟು ದಿವಸಗಳ ಸಮಯ ಬೇಕಾಗ್ತದೆ? ಅದು ಫಸ್ಟ್ 24 ಗಂಟೆ ನೀರಲ್ಲಿ ಮುಳುಗಿಸಿಡೋದು, ಆಮೇಲೆ 24 ಗಂಟೆ ನೀರಿಂದ ಹೊರಗೆ ತೆಗೆದಿಡೋದು, ಅಲ್ಲಿ 48 ಗಂಟೆ, 3ನೇ ದಿನಕ್ಕೆ ಬಿತ್ತಲಿಕ್ಕೆ ಆಗ್ತದೆ. ಆಗ್ತದೆ. 2 ಎಕರೆ ಪ್ರದೇಶದಲ್ಲಿ ನೀವು ಭತ್ತದ ಬೇಸಾಯ ಮಾಡ್ತೇನೆ ಹೇಳಿದ್ದೀರಿ, 2 ಎಕರೆಗೆ ಸುಮಾರು ಎಷ್ಟು ಬೀಜ ಬೇಕಾಗ್ತದೆ ನಿಮಗೆ? ನಾವೀಗ ಬಿತ್ತೋದ್ರಿಂದ ಒಂದು 60 kg ಅಷ್ಟು ಬೀಜ ಇದು ಬೇಕಾಗ್ತದೆ. ಯಾವ ತಳಿ ಆದ್ರೂ ಕೂಡ ಸುಮಾರು ಅಷ್ಟೇ ಬೇಕಾಗ್ತದೆ. ಅಷ್ಟೇ ಬೇಕು ಅಂದ್ರೆ ನಾವು ಏನಂದ್ರೆ ಗದ್ದೆ ಸೈಜಿಗೆ ಅಂದಾಜಾಗಿ ನಮ್ಗೆ ಅದಕ್ಕೆ ಎಷ್ಟು ಬೀಜ ಹೋಗ್ತದೆ ಅಂತ. ಮುಂಚೆ ಎಕ್ಸ್ಪರ್ಟ್ಸ್ಗಳು ಬಿತ್ತುವಾಗ ಅವರು ಕಣ್ಣಂದಾಜಿಗೆ ರಾಶಿ ಬೀಜ ಕೊಟ್ಟರು ಬಿತ್ತಿ ಸೆಟ್ ಮಾಡ್ತಿದ್ರು. ಈಗ ನಾವು ಗದ್ದೆ ಸೈಜ್ ಅಂದಾಜಿಗೆ ಅದಕ್ಕೆ ಎಷ್ಟು ಬೀಜ ಹೋಗ್ತದೆ ಅಂತ, ಇಂಥ ಗದ್ದೆಗೆ ಇಷ್ಟೇ ಬೀಜ ಅಂತೇಳಿ ಬೀಜ ಇಡುವಾಗಲೇ ಅಷ್ಟು ಸಪ್ರೇಟ್ ಮಾಡಿ ಇಡುವ ಸಿಸ್ಟಮ್ ಮಾಡಿದ್ದೇವೆ. ಮಾಡಿದ್ದೀರಿ. ಈಗ ಉಳುಮೆ ಮಾಡಲಿಕ್ಕೆ ನಿಮ್ಮಲ್ಲಿ ಈಗ ಹೇಗೆ ವ್ಯವಸ್ಥೆ? ನಮ್ಮಲ್ಲಿ ಬಾಡಿಗೆ ಟ್ರ್ಯಾಕ್ಟರ್ಗಳು ಸಿಗ್ತವೆ, ಆಮೇಲೆ ಒಂದು ಸಣ್ಣ ಟಿಲ್ಲರ್ ನಮ್ಮಲ್ಲಿ ಇದೆ, ಒಂದು 9 HP VST ಟಿಲ್ಲರ್ ಇದೆ ನಮ್ಮಲ್ಲಿ, ಅದರಿಂದ ಉಳುಮೆ ಮಾಡ್ತೇವೆ ಟಿಲ್ಲರ್ನಿಂದಲೇ. ಈ ಟಿಲ್ಲರ್ ಮತ್ತು ಟ್ರ್ಯಾಕ್ಟರ್ ನ ಉಳುಮೆ ಏನಾದ್ರೂ ವ್ಯತ್ಯಾಸ ಕಾಣ್ತದೆ ನಿಮ್ಗೆ? ಭತ್ತ ಬೆಳೆಸಲಿಕ್ಕೆ 4 inch ಸಾಕು ಮಣ್ಣು, ಅದ್ರ ಇಡೀ ಗದ್ದೆ ಲೆವೆಲ್ ಅಂತ ಹೇಳುವಾಗ 6 inch ಮಣ್ಣು ಕೆಸರಾದ್ರೆ ನಮ್ಗೆ ಬೇಕಾದಷ್ಟು ಸಾಕು. ಆದ್ರೆ ನಮ್ಮ ಟ್ರ್ಯಾಕ್ಟರ್ ಹೋದ್ರೆ ಅದು 1 feet ಮಣ್ಣು ತೆಗಿತದೆ, ಅದು ಹಾಗಾಗಿ ಅಷ್ಟ ಅಗತ್ಯ ಇಲ್ಲ ಮಣ್ಣು ತೆಗೆಯುವಂತದ್ದು ಅಂತ ಹೇಳಿ ಭತ್ತ ಇದಕ್ಕೆ. ಹಾಗಾಗಿ ಟಿಲ್ಲರ್ ಅಲ್ಲಿ ಮಾಡಿದ್ರೆ ಬೇಕಾದಷ್ಟೇ ಡೆಪ್ತ್ ಒಂದೇ ತರ ಆಗ್ತದೆ. ಸರಿ, ಈಗ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ನಲ್ಲಿ ನೀವು ಉಳುಮೆಯನ್ನ ಮಾಡ್ತೀರಿ, ಅದ ನಂತರ ಕೂಡಲೇ ಬಿತ್ತೀರಾ? ಅದೇ ಫಸ್ಟು ಇದೀಗ ನಾವು ಹಸಿರಲ ಗೊಬ್ಬರ ಗಿಡ ಇರ್ತಾವಲ್ಲ, ಅದನ್ನು ಉಳುಮೆ ಮಾಡಿ ನೀರಲ್ಲಿ ಇದು ಮಾಡಿ ಕೆಸರು ಮಾಡಿ ಲೆವೆಲ್ ಮಾಡಿ ನೀರು ಫುಲ್ ಕಟ್ಟಿ ಇಡ್ತೇವೆ. ಅದು 1 ವಾರ ಹೋಗಿ ಅದೆಲ್ಲ ಕೊಳಿತದೆ. ಆಮೇಲೆ 1 ವಾರದ ನಂತರ ನಮ್ಮ ಬಿತ್ತುವ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಆ ನಂತರ ಪುನಃ ಫಸ್ಟ್ 2 ಸಾಲ ಬಿತ್ತಿರ್ತೇವೆ, ಇದು 2 ಸಾಲ ಹೂಡಿರ್ತೇವೆ, ಆಮೇಲೆ ನೆಕ್ಸ್ಟ್ ಪುನಃ 2 ಸಾಲ ಹೂಡಿ ಆಮೇಲೆ ಬಿತ್ತೇವೆ. ಬಿತ್ತಿದ ಮೇಲೆ ನೀವು ಅದಕ್ಕೆ ನೀರಿನ ವ್ಯವಸ್ಥೆಗೆ ಹೇಗೂ ಮಳೆ ಬರ್ತಾ ಇರ್ತದೆ, ಅದಲ್ಲದೆ ಬೇರೆ ಏನು ನಾವು ಅದರ ಬಗ್ಗೆ ಗಮನ ಕೊಡಬೇಕಾಗ್ತದೆ? ನೀರೊಂದು ಒಂದೇ ಲೆವೆಲ್ ಅಲ್ಲಿ ಇರಬೇಕು, ಅಂದ್ರೆ ಇಷ್ಟೇ ಇರಬೇಕಂತಿದೆ. ಜಾಸ್ತಿ ಮಳೆ ಬಂದ್ರೆ ಹೆಚ್ಚಿನ ನೀರನ್ನು ಹೊರಗೆ ಬಿಡಬೇಕು ನಾವು. ಅದು 1-7 ದಿನ ಆಗುವಾಗ ಭತ್ತದ ನೀರಿಂದ ಹೊರಗೆ ಬರಬೇಕು, ಅದು ಇಲ್ಲ ಇದ್ರೆ ಅಲ್ಲೇ ಕೊಳ್ತಾ ಹೋಗ್ತದೆ. ಹಾಗೆ ನೀರು ಲೆವೆಲ್ ಮೇಂಟೈನ್ ಮಾಡೋದು ಒಂದು ಕೆಲಸ ಇದೆ. ಈಗ ಸುಮಾರು 7 ಅಂದ್ರೆ 1 ವಾರದ ಸಮಯದಲ್ಲಿ ಅದು ಭತ್ತ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ, ಮೊಳಕೆ ನಮ್ಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಅದರ ನಂತರ ನೀವು ಏನು ವ್ಯವಸ್ಥೆ ಅದಕ್ಕೆ, ಏನು ಗೊಬ್ಬರವೋ ಇಂಥದ್ದೇನಾದ್ರೂ ಕೊಡುವಂಥದ್ದುಂಟ? ನಾವು ಹಟ್ಟಿ ಗೊಬ್ಬರ ಫಸ್ಟಿಗೆ ಇದು ಮಾಡುವಾಗಲೂ ಫಸ್ಟಿನ ಊಟ ಮಾಡೋ ಮುಂಚೆ ಹಟ್ಟಿ ಗೊಬ್ಬರ ಹಾಕಿರ್ತೇವೆ. ಆ ನಂತರ ಇದು ನೋಡಿಕೊಂಡು 15-30-45 ದಿವಸಕ್ಕೆ 3 ಸರಿ ಹರಳಿಂಡಿ ಪೌಡರ್ ಅನ್ನ ಹಾಕ್ತೇವೆ. ಹರಳಿಂಡಿ ಮಾತ್ರ? ಹರಳಿಂಡಿ ಮತ್ತೆ ಕೈಬೇವಿನ ಹಿಂಡಿ ಸ್ವಲ್ಪ ಪ್ರಮಾಣದಲ್ಲಿ, ಹರಳಿಂಡಿ ಜಾಸ್ತಿ ಪ್ರಮಾಣದಲ್ಲಿ. ಈ ಕೈಬೇವಿನ ಹಿಂಡಿ ಹಾಕುವ ಉದ್ದೇಶ ಏನಿದಕ್ಕೆ? ಅದು ಇದು ಕಹಿ ಇರೋದ್ರಿಂದ ರೋಗಗಳನ್ನ ತಡಿತದೆ ಅಂತ ಹೇಳಿ. ಆಮೇಲೆ ಹರಳಿಂಡಿಯಲ್ಲಿ ನೈಟ್ರೋಜನ್ ರಿಚ್ ಅದು, ಹಾಗಾಗಿ ಗಿಡಕ್ಕೆ ನೈಟ್ರೋಜನ್ ಸಿಗ್ತದೆ. ಸೊ 15-30-45 ದಿವಸಕ್ಕೆ 3 ಸಾರಿ ಹಾಕ್ತೀರಿ. ಈ ಸಂದರ್ಭದಲ್ಲಿ ಬೇರೆ ಏನು ಕೂಡ ನೀವು ಕೊಡುವಂಥದ್ದಿಲ್ಲ? ಇಲ್ಲ. ಈಗ ಸ್ಲರಿಯೋ ಇಂಥದ್ದೇನಾದ್ರೂ ಕೊಡುವಂಥದ್ದಿಲ್ಲ? ಇಲ್ಲ, ಏನೂ ಇಲ್ಲ. ಈಗ 45 ದಿವಸ ಆದ ಮೇಲೆ ಏನು ನೀವು ಗಮನ ಹರಿಸಬೇಕು? ತಲೆಹುಳ ಅಂತೇಳಿ ಬರ್ತದೆ, ಒಲಿ ಸುರುಳಿ ಹುಳ ಅಂತೇಳಿ, ಅದು ಸ್ವಲ್ಪ ಮೇಲೆ ಬಂದು ಒಂದು ತಿಂಗಳಾಗುವಾಗ 20 ದಿವಸ ಆಗುವಾಗೆಲ್ಲ ಬರಬಹುದು. ಅದೇ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತೇಳಿ ದಿನ ನಾವು ಮತ್ತೆ ಸುತ್ತ ಹೋಗ್ತಾ ಇದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅದಕ್ಕೇನು ಔಷಧ? ಅದಕ್ಕೆ ಇದು ಮಾಡೋದು, ಕೈಬೇವಿನ ಎಣ್ಣೆಯನ್ನು ಇಲ್ಲ ಬಿಸಿಲಿದ್ರೆ ಬೂದಿ ಹರಚಿದ್ರೆ ಸಾಕಾಗ್ತದೆ. ಫಸ್ಟ್ ಗದ್ದೆಯಲ್ಲಿ ನೀರೆಲ್ಲ ಆರಿಸೋದು, ಬೂದಿ ಹರಿಸೋದು, ಅಷ್ಟೊತ್ತಿಗೆ ಹುಳಗಳೆಲ್ಲ ಸುರುಳಿ ಮಾಡಿಕೊಂಡು ಗದ್ದೆಗೆ ಬೀಳ್ತವೆ. ಅವುಗಳಿಗೆ ಪುನಃ ಭತ್ತಕ್ಕೆ ಹತ್ತಲಿಕ್ಕೆ ಆಗದಿದ್ರೆ ಅವು ಒಂದ್ ದಿವಸ ಗದ್ದೆ ಒಣಗಿದ್ರೆ ಸತ್ತೋಗ್ತವೆ. ಅದರಲ್ಲಿ ಕಂಟ್ರೋಲ್ ಆಗದಿದ್ರೆ ಗೋಮೂತ್ರವನ್ನ ನೀರಿಗೆ 1 ಲೀಟರ್ ಅಷ್ಟು ಗೋಮೂತ್ರ ಹಾಕಿ 8:1 ಹಾಗೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿದ್ರೆ ಉದುರ್ತದೆ. ಎಲೆ ಸುರುಳಿ ಹುಳ ಅನ್ನೋದು ಒಂದು ಇದರ ಚಿಟ್ಟೆಯದ್ದು ಲಾರ್ವಾ. ಅದು ಈಗ ಅದು ಮಾತ್ರವೋ ಬೇರೆ ರೋಗಗಳು ಯಾವ್ದಾದ್ರು ಬರುವಂತದ್ದು ಬೇರೆ? ಈಗ ನಮ್ಮಲ್ಲಿ ಗದ್ದೆಯಲ್ಲಿ ಈಗ ನಮ್ಗೆ ಬೇರೆ ಯಾವ ಸಮಸ್ಯೆ ಕಾಣುದಿಲ್ಲ. ಬೆಂಕಿ ರೋಗ ಅಂತ ಹೇಳಿ ಎಲ್ಲ ಉಂಟಲ್ಲ, ಅದು ಎಲ್ಲಾದ್ರೂ ಒಂದೊಂದು ಕಡೆ ಕಾಣ್ತದೆ, ನಾವು ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಹೆಚ್ಚು. ಅದೇ ಅಂದ್ರೆ ಕ್ರಾಪ್ ಲಾಸ್ ಆಗುವಂತ ಪ್ರಮಾಣದಲ್ಲಿ ಬರೋದಿಲ್ಲ ಅದು, ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ. ಮತ್ತೆ ಪ್ರಾಣಿಗಳ ಬಾಧೆ ಏನಾದ್ರು ಉಂಟಾ? ಪ್ರಾಣಿಗಳ ಬಾಧೆ ಎಲ್ಲಾ ತರದ್ದುಂಟು. ನವಿಲು ಸಮಸ್ಯೆ ಇದೆ, ಆಮೇಲೆ ಕಾಡಹಂದಿ ಬರ್ತದೆ, ಆಮೇಲೆ ಭತ್ತ ತೆನೆ ಆದ ನಂತರ ಮಂಗಗಳು ಸಹ ಬರ್ತವೆ. ಓ, ಈಗ ಭತ್ತಕ್ಕೆ 45 ದಿವಸಕ್ಕೆ ನೀವು ಈ ಹರಳಿ ಹಿಂಡಿ ಕೊಟ್ಟ ಮೇಲೆ ಮತ್ತೆ ಯಾವುದೇ ಗೊಬ್ಬರವನ್ನು ಕೊಡುವುದಿಲ್ಲ? ಕೊಡುವ ಅಗತ್ಯ ಬೀಳುವುದಿಲ್ಲ? ನಾವು ಕೊಡೋದಿಲ್ಲ. ಮತ್ತೆ ತೆನೆಗಟ್ಟುವ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೊಡೋದಿಲ್ಲ? ಈ 2-3 ರೀತಿಯ ಪ್ರಾಣಿಗಳ ಬಾಧೆ ಹೇಳಿದ್ರಿ, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಾ? ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಇದಿದೆ, ಒಂದು ಫ್ಲಾಶಿಂಗ್ ಲೈಟ್ ಇದೆ, ಅದನ್ನ ಗದ್ದೆಯಲ್ಲಿ ಇಡ್ತೇವೆ ನಾವು. ಅದನ್ನು ಕೊಂಡೋಗಿ ಅದರ ಜಾಗವನ್ನು ಬದಲಿಸಿ ಬದಲಿಸಿ ಇಡ್ತೇವೆ. ಅದನ್ನು ಹಂದಿ ಅದ ನೋಡಿದ್ರೆ ಬರೋದಿಲ್ಲ ಅಂತೇಳಿ. ಆಮೇಲೆ ಇಡೀ ಗದ್ದೆಗೆ ಸುತ್ತ ಇದು ಬಿಳಿ ನಾರ್ಮಲ್ ವೈರ್, ಸರ್ವಿಸ್ ವೈರ್ ಬರ್ತಲ್ಲ, ಅದು ಸ್ಕ್ರಾಪ್ ಇಂದ ತಂದು ಫುಲ್ ಗದ್ದೆ ಸುತ್ತ ನಾವು ವೈರ್ ಕಟ್ತೇವೆ. ಹಂದಿಗಳು ಇದು ಈಗ ವೈರ್ ಇದ್ರೆ ಅದನ್ನು ದಾಟೋದಿಲ್ಲ. ಯಾಕೆ ದಾಟೋದಿಲ್ಲ ಅಂತ ಗೊತ್ತಿಲ್ಲ, ಅಂತೂ ಎಲ್ಲೋ ಯಾವುದೋ ಏನೋ ಸಮಸ್ಯೆ ಆಗಿದೆ ಅದು ಯಾವಾಗಲೂ. ಹಾಗೆ ಹಂದಿ ವೈರ್ ದಾಟೋದಿಲ್ಲ, ಹಾಗೆ ಇಡೀ ಗದ್ದೆ ಸುತ್ತ ಅದನ್ನು ತಂದು ಇದು ಮಾಡಿ ಅಡಿಕೆ ದಬ್ಬೆ ಗೂಟ ಹಾಕಿ 10 ಫೀಟಿಗೆ ಒಂದ್ರಾಗೆ ಇಡೀ ಗದ್ದೆ ಸುತ್ತ ಅದು ವೈರ್ ಇದ್ದು ಒಂದು ಬೇಲಿ ತರ ಮಾಡ್ತೇವೆ. ನವಿಲಿಗೆ ಮತ್ತು ಮಂಗಕ್ಕೆ? ನವಿಲು ಮಂಗ ಬಂದಾಗ ಓಡಿಸೋದು ಒಂದೇ ಉಪಾಯ. ನವಿಲು ತುಂಬಾ ಇದು ಮಾಡೋದು ಅಂದ್ರೆ ಸಂಜೆ ಲೇಟ್ ಒಂದು 5 ಗಂಟೆ ನಂತರ ಬರೋದು, ಇಲ್ಲದ್ರೆ ಬೆಳಿಗ್ಗೆ ಎದ್ದ ಕೂಡ್ಲೆ ಬರೋದು. ನವಿಲು ಒಂದೇನಂತ ನಾವು ಓಡಿಸ್ತಾ ಇದ್ರೆ ಆಮೇಲೆ ನಮ್ಮನ್ನು ನೋಡಿದ ಕೂಡ್ಲೆ ಓಡಿ ಹೋಗುವಂತ ಇದಾಗ್ತದೆ. ನವಿಲು ಓಡಿಸಿದಷ್ಟು ನವಿಲು ಕಮ್ಮಿ ಆಗ್ತದೆ. ಮಂಗ, ಮಂಗದ್ದು ರೆಗ್ಯುಲರ್ ಉಪದ್ರ ಇರೋದಿಲ್ಲ, ಒಂದು 15 ದಿವಸಕ್ಕೊಮ್ಮೆ ಅವು ನಮ್ಮ ಕಡೆ ಬಂದಾಗ ಬರ್ತವೆ. ಅದೇ ಗೊತ್ತಾದಾಗ ಓಡಿಸೋದು, ಗೊತ್ತಾಗದಿದ್ರೆ ಸ್ವಲ್ಪ ಹಾನಿ ಮಾಡ್ತವೆ. ಸರಿ, ಈಗ ಇದಕ್ಕೆ ಕಳೆ ಮಧ್ಯದಲ್ಲಿ ಕೀಳುವಂತಹ ವ್ಯವಸ್ಥೆ ಏನಾದ್ರೂ ಮಾಡ್ಬೇಕಾಗ್ತದ? ಇಲ್ಲ, ನಮ್ದಂದ್ರೆ ಗದ್ದೆ ಬೆಟ್ಟ ಗದ್ದೆ, ಬೇರೆ ಗದ್ದೆಯಿಂದ ನೀರು ನಮ್ದಕ್ಕೆ ಬರುವ ಇದೆಲ್ಲ ಇಲ್ಲ. ಹಾಗಾಗಿ ಒಂದ್ಸರಿ ಯಾವಾಗಲೂ ಹಿಂದೆ ನಿರ್ವಹಣೆ ಮಾಡಿದ್ದಾರೆ, ಹಾಗಾಗಿ ಈಗ ಪುನಃ ಕಳೆ ಬೀಜ ಇಲ್ಲ, ಹಾಗಾಗಿ ಕಳೆ ಇಲ್ಲ. ಆದ್ರೆ ಯಾವ ಗದ್ದೆಗಳಿಗೆ ಬೇರೆ ಗದ್ದೆಯಿಂದ ನೀರು ಹರಿದು ಹಡಿಲ್ ಗದ್ದೆಯಿಂದ ನೀರು ಹರಿದು ಬರೋದು ಅಂತ ಸಮಸ್ಯೆ ಇದ್ದಲ್ಲಿ ಕಳೆ ಇರ್ತದೆ. ನಮ್ಮಲ್ಲಿ ಕಳೆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಈಗ ಇದು ತೆನೆ ಕಟ್ಟಿದ ಮೇಲೆ ಸುಮಾರು ಎಷ್ಟು ದಿವಸ ಬೇಕಾಗ್ತದೆ ಅದು ಪೂರ್ಣ ಪ್ರಮಾಣದಲ್ಲಿ ಕೊಯ್ಲಿಗೆ ಬರಲಿಕ್ಕೆ ನಿಮ್ಮಲ್ಲಿ? ಅದೇ ಒಟ್ಟು 120 ಡ್ಯೂರೇಷನ್, ಇದು 60 ದಿನದ ನಂತರ ಇದಾಗ್ಲಿಕ್ಕೆ ಶುರು ಆಗ್ತದೆ, ತೆನೆ ಬರ್ಲಿಕ್ಕೆ ಶುರು ಆಗ್ತದೆ. 90 ದಿನಕ್ಕೆ ಸಾಧಾರಣ ಎಲ್ಲ ತೆನೆ ಬರ್ತದೆ. ಆಮೇಲೆ ಒಂದು 10 ದಿವಸ ಒಣಗಿದ ನಂತರ 110 ದಿನದ ಹಾಗೆ ನೀರು ಆರಿಸ್ತೇವೆ ಗದ್ದೆಯಿಂದ, 120 ಹಾಗೆ ಕಟಾವು ಮಾಡ್ತೇವೆ. ಕಟಾವಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ? ಅದೇ ಈಗ ಕಂಬೈನ್ಡ್ ಹಾರ್ವೆಸ್ಟರ್ ಅಲ್ಲಿ ಕಟಾವು ಮಾಡ್ತಾ ಇದೆ. ಅದು ನಿಮ್ಮ ಹತ್ರ ಇದೆಯಾ? ಇಲ್ಲ, ಬಾಡಿಗೆ ತರೋದು. ಬಾಡಿಗೆ ತರುವಾಗ ನೀವು ಸುತ್ತಮುತ್ತಲಿನ ಎಲ್ಲರೂ ಸೇರಿ ತರ್ತೀರಲ್ಲ, ಅದು ಒಬ್ಬೊಬ್ಬರೇ ಆಗಿ ತರ್ತೀರಾ? ನಮ್ದಂದ್ರೆ ಇಂಡಿಪೆಂಡೆಂಟ್ ಇದು, ಅಂದ್ರೆ ನಮ್ ಬೈಲಲ್ಲ, ಸಾಲ್ ಸಾಲಿಗೆ ಜಾಗ, ನಮ್ ಬೆಟ್ಟ ಗದ್ದೆ. ಹಾಗಾಗಿ ಅದು ಬರೋದಂದ್ರೆ ಊರಲ್ಲಿ ಇರ್ತದೆ, ಈಗ ತಮಿಳ್ನಾಡಿನವ್ರು ಬರೋದು. ಅದು ಅವನು ತುಂಬಾ ನಮ್ಮಲ್ಲಿ ಈಗ ಒಂದು 6-7 ವರ್ಷದಿಂದ ಒಬ್ಬನೇ ಬರ್ತಾ ಇದ್ದಾನೆ. ಅಂದ್ರೆ ಅವನದ್ದೇ 3-4 ಮೆಷಿನ್ ತಗೊಂಡ್ ಬರ್ತಾನೆ ಅವನು. ನಾವು ಅವನಿಗೆ ಫೋನ್ ಮಾಡಿದ್ರೆ ಒಂದಲ್ಲ ಒಂದು ಮೆಷಿನ್ ನಮ್ಮ ನಿಯರ್ ಬೈಯಲ್ಲಿ ಯಾವ್ದಿದೆ ಅದನ್ನ ಅವ್ನು ಕಳಿಸ್ತಾನೆ. ಹಾರ್ವೆಸ್ಟರ್ ನೀವು ಅದನ್ನ ಕಟಾವು ಮಾಡಿಸ್ತೀರಿ, ಮಾಡಿದ ಮೇಲೆ ನಾವು ವ್ಯವಸ್ಥೆ ಏನು? ಹಾರ್ವೆಸ್ಟರ್ ಕೊಯ್ದಾದ ನಂತರ ಒಣಗಿಸ್ತೇವೆ ನಾವು, ಒಂದು ನೋಡಿಕೊಂಡು, ಅಂದ್ರೆ ಮಳೆ ಏನಾದ್ರು ಹೇಗೆ ಬಂದಿದೆ ನೋಡಿಕೊಂಡು, ಭತ್ತ ಎಷ್ಟು ಒಣಗಿದೆ ನೋಡಿ, 1 ಅಥವಾ 2 ಬಿಸಿಲು ಒಣಗಿಸ್ತೇವೆ. ಆಮೇಲೆ ಅದನ್ನ ಗಾಳಿಗೆ ಹಿಡಿತೇವೆ, ಗಾಳಿಗೆ ಹಿಡಿದು ಆಮೇಲೆ ಇದು ಬೆಳ್ತಿಗೆ ಭತ್ತವನ್ನ ಹಾಗೆ ಭತ್ತವೇ ಸ್ಟೋರ್ ಮಾಡ್ತೇವೆ. ಆಮೇಲೆ ಕುಚ್ಚಲಿದ್ದನ್ನ ಮಿಲ್ಲಿಗೆ ಕಳಿಸ್ತೇವೆ, ಅವರಲ್ಲಿ ಬೇಯಿಸಿ, ನಮ್ಮಲ್ಲಿ ಹತ್ತಿರದಲ್ಲಿ ಹಲ್ಲರ್ ಇದೆ, ಅವರಲ್ಲಿ ಬೇಯಿಸಿ ಅಕ್ಕಿ ಮಾಡಿ ಕೊಡ್ತೇವೆ. ನೀವು 2 ರೀತಿಯ ಬೆಳೆಗಳನ್ನ ಬೆಳೆಸ್ತೀರಿ ಅಂತ ಹೇಳಿದ್ರು, ಒಂದು ಕಜ್ಜಜಯ ಮತ್ತೆ ಕೆಂಪು ಮುಕ್ತಿ, ಎರಡಕ್ಕೂ ಕೂಡ ಒಂದೇ ತರುವ ವ್ಯವಸ್ಥೆಗಳು ಅಂತ ಹೇಳಿದ್ರೆ ಈ ಬೇಯಿಸುವುದು ಮತ್ತೆ ಅಲ್ಲ, ಬೆಳ್ತಿಗೆ ಅಕ್ಕಿ ಮಾಡುವಾಗ ಬೇಯಿಸುವ ಇಲ್ಲ. ಹಾಗಾಗಿ ಈ ಕಜಜಯ ಬರೀ ಕುಚ್ಚಲಕ್ಕಿಯನ್ನೇ ಉಪಯೋಗಿಸುವಂತದ್ದು, ಅದರಿಂದ ಅದನ್ನು ನೀವು ಬೆಳ್ತಿಗೆ ಈ ತರದ ಒಣಗಿಸುವಂತ ವ್ಯವಸ್ಥೆ ಇಲ್ಲ. ಅಲ್ಲ, ಒಣಗಿಸೋದು ಎಲ್ಲವನ್ನು ಒಣಗಿಸ್ತೇವೆ. ಆಮೇಲೆ ಇದು ಇದರದ್ದು ಕಜೆಜಯದ್ದು ಸಹ ಬೆಳ್ತಿಗೆ ಅಕ್ಕಿ ಮಾಡಿಸಿಗೆ ಆಗ್ತದೆ, ಆದ್ರೆ ಅದು ಅಕ್ಕಿ ದಪ್ಪ ಅಕ್ಕಿ ಅಷ್ಟು ಒಳ್ಳೆ. ನಾವು ಈಗ ಪಾಲಿಶ್ ಮಾಡಿದ ಅಕ್ಕಿ ಬಿಡಿ ಅನ್ನ ಊಟ ಮಾಡಿದವರಿಗೆ ಅದಷ್ಟು ಇಷ್ಟ ಆಗೋದಿಲ್ಲ. ಅದು ಸರಿ. ಈಗ ಇದನ್ನ ಮಾರಾಟ ಏನಾದರೂ ಮಾಡ್ತೀರಾ? ಅಕ್ಕಿ ನಾನು ಮಾರಾಟ ಮಾಡ್ತೇನೆ. ನಾನಂದ್ರೆ ಇಲ್ಲಿ ಮುಂಚೆ ಮಂಗಳೂರಲ್ಲಿ ಸಾವಯವ ಸಂತೆ ಆಗುವಾಗ ಸಾವಯವ ಸಂತೆಗೆ ಬಂದು ಮಾರಾಟ ಮಾಡ್ತಿದ್ದೆ. ಆ ನಂತರ ಹಾಗೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಲ್ಲಿ ಸಂಪರ್ಕ ಆಗಿ ಈಗ ನನ್ನ ಹತ್ರ ನಾನು ಸಂತೆಗೆ ಬಂದು ಮಾರುವ ಅವಶ್ಯಕತೆ ಬರೋದಿಲ್ಲ. ನನ್ನ ಹತ್ರ ಎಲ್ಲರೂ ಮುಂಚೆಯಿಂದ ಹೇಳಿಟ್ಟು ಎಲ್ಲ ಪ್ರೀ ಬುಕ್ ಆಗಿ ಎಲ್ಲರೂ ನಮ್ಮಿಂದ ಕೊಂಡೋಗ್ತಾರೆ. ನಾನು ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಪ್ರೈಸ್ ಅಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದೇನೆ, ಹಾಗಾಗಿ ಬ್ರೇಕ್ ಇವನ್ ಆಗ್ತದೆ. ಸರಿ, ಅದಕ್ಕೆ ನಿಮ್ಮ ಈ ಐಟಿಯ ಸೋಷಿಯಲ್ ಮೀಡಿಯಾ ಎಲ್ಲ ಬಳಸ್ತೀರಾ ಏನಾದರೂ ಕೂಡ? ಅಂದ್ರೆ ಅಷ್ಟು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ ಮಾಡುವ ಅಗತ್ಯ ಬೀಳಲಿಲ್ಲ ನಂಗೆ. ಸಾವಯವ ಸಂತೆಗೆ ಬಂದು ಬರೋದ್ರಿಂದ ಅದ ಸಂಪರ್ಕದಿಂದ ಎಲ್ಲ ಹಾಗೆ ಎಲ್ಲ ಅಂದ್ರೆ ಈಗ ಒಂದ್ ಸರಿ ಕೊಂಡೋದ್ ನಂಗೆ ರಿಪೀಟ್ ಕಸ್ಟಮರ್ಸ್ ಇರೋದು. ಒಂದ್ ಸರಿ ಕೊಂಡೋದವರು ಅವ್ರು ನೆಕ್ಸ್ಟ್ ಇಯರ್ ಇಷ್ಟು ಕಿಲೋ ಇರ್ಲಿ ನಂಗೆ ಅಂತ ಹೇಳಿ ಆ ಸರಿ ಹೇಳಿರ್ತಾರೆ. ಹಾಗಾಗಿ ನಂಗೆ ಅಕ್ಕಿ ಮಾರಾಟದ್ದು ಒಂದು ಸಮಸ್ಯೆ ಆಗ್ಲಿಲ್ಲ. ಇಷ್ಟು ನೀವು ದನ ಸಾಕ್ತೀರಿ ಅಂತ ಹೇಳಿದ್ರೆ ಹೌದು, ಎಷ್ಟು ದನ ಸಾಕ್ತಾ ಇದ್ದೀರಿ? ಈಗ ಒಟ್ಟು 4 ದನ 2 ಕರು ಇದಾವೆ. ಯಾವ ತರದ್ದು? ಅದು ಮಿಶ್ರ ತಳಿ. ಅದು ಹಾಲನ್ನ ಏನ್ ಮಾಡ್ತೀರಿ? ಹಾಲನ್ನ ನಮ್ಮ ಮನೆ ಉಪಯೋಗಕ್ಕಾಗಿ ಹೆಚ್ಚಿದ್ರೆ ನಂದಿನಿ ಅವರ ಮಿಲ್ಕ್ ಕಲೆಕ್ಷನ್ ಪಾಯಿಂಟ್ಗೆ ಕೊಡ್ತೇವೆ. ಗೊಬ್ಬರ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮದೇ ಗುಡ್ಡೆಜ ಆಗಿದೆ, ಅದರಲ್ಲಿ ತರಗೆಲ ಒಟ್ಟು ಮಾಡಿ ಇರ್ತೇವೆ ಇಡೀ ಇದರ ಈಗ ಏಪ್ರಿಲ್ ತಿಂಗಳಲ್ಲಿ. ಅದನ್ನ ಶೆಡ್ ಮಾಡಿ ನೀರು ಬೀಳದ ಹಾಗೆ ಸ್ಟೋರ್ ಮಾಡಿರುವ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ತರಗೆಲ ಒಟ್ಟು ಮಾಡಿಟ್ಟದನ್ನ ದನಗಳಿಗೆ ಕಾಲು ಕೆಳಗಡೆ ಇದು ಹಟ್ಟಿಗೆ ನಾವು ಇದಲ್ಲ ತೊಳೆಯುವ ಹಟ್ಟಿ ಅಲ್ಲ ನಮ್ದು, ಇದು ಹಾಕಿ ತರಗೆಲ ಹಾಕಿ ಗೊಬ್ಬರ ಮಾಡ್ತೇವೆ. ಗೊಬ್ಬರ ಗ್ಯಾಸ್ ಇದೆ, ದನ ತುಳಿಯದೆ ಏನ್ ಸಗಣಿ ಸಿಗ್ತದೆ ಅದನ್ನ ಗೊಬ್ಬರ ಗ್ಯಾಸ್ಗೆ ಹಾಕ್ತೇವೆ. ದನ ತುಳಿದ ಸಗಣಿ ಗೋಮೂತ್ರ ಎಲ್ಲ ಗೊಬ್ಬರ ಆಗ್ತದೆ. ಆ ಗೊಬ್ಬರವನ್ನು ಗೊಬ್ಬರ ಗುಂಡಿಯಲ್ಲಿ ಸ್ಟೋರ್ ಮಾಡಿಟ್ಟು ಅದು ಕಾಂಪೋಸ್ಟ್ ಆದ ನಂತರ ತೆಗೆದು ನಮ್ಮ ಇದಕ್ಕೆ ಬಳಸ್ತೇವೆ. ಅದನ್ನ ಬಳಸುದು ಅಂತ ಹೇಳಿದ್ರೆ ಯಾವ ತರ ಬಳಸುದು ಅಂದ್ರೆ ಸ್ಲರಿ ಇದು ಮಾಡಿ ಅದನ್ನ ಪಂಪ್ ಮಾಡುವಂತ ವ್ಯವಸ್ಥೆ? ಅದು ಗೋಬರ್ ಗ್ಯಾಸ್ ಸ್ಲರಿಯನ್ನ ಸ್ಲರಿ ಪಂಪ್ ಅಲ್ಲಿ ಒಂದು ವರ್ಷದಲ್ಲಿ 2 ಸರಿ ಇಡೀ ತೋಟಕ್ಕೆ ಬರುವ ಹಾಗೆ ಇದು ಮಾಡಿದೆ, ಪಂಪ್ ಮಾಡಿದ್ರೆ. ನಮ್ಮ ಹತ್ರ ಸ್ಲರಿ ಟ್ಯಾಂಕ್ 22,000 ಲೀಟರ್ ಹಿಡಿಯುವಂತ ಸ್ಲರಿ ಟ್ಯಾಂಕ್ ಇದೆ. ಹಾಗಾಗಿ ಮಳೆಗಾಲದ 4 ತಿಂಗಳಿನ ಸ್ಲರಿ ಸಹ ಅದರಲ್ಲಿ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ ನಮಗೆ ಸ್ಲರಿ ಬಿಡಬೇಕಾಗಿ ಬರುವುದಿಲ್ಲ. ಯಾವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೆಲ್ಲ ಸ್ವಲ್ಪ ಬೆಳಕಾಗ್ಲಿಕ್ಕೆ ಶುರು ಆಗ್ತದೆ, ಒಂದು ವಾರ ಮಳೆ ಇಲ್ಲ ಅಂತೇಳಿ ಅಂದಾಜು ಆಗ್ತದೆ, ಆಗ ಸ್ಲರಿ ಬಿಡುವ ವ್ಯವಸ್ಥೆ ಮಾಡ್ತೇವೆ ನಾವು. ಈ ನಿಮ್ಮ ಗದ್ದೆಗೂ ಇದನ್ನು ಬಳಸ್ತೀರಾ? ಗದ್ದೆಗೆ ಹಟ್ಟಿ ಗೊಬ್ಬರ ಬಳಸ್ತೇವೆ, ಸ್ಲರಿಯನ್ನ ಗದ್ದೆಗೆ ಬಿಡ್ತಾ ಇಲ್ಲ. ಸರಿ, ಸ್ಲರಿಯನ್ನ ನಿಮ್ಮ ಇದಕ್ಕೆ ಅಡಿಕೆ ತೋಟಕ್ಕೆ? ಎಷ್ಟು ಅಡಿಕೆ ಉಂಟು ನಿಮ್ಮಲ್ಲಿ? ನಮಗೆ 1,200 ಒಟ್ಟು ಅಡಿಕೆ ಇರ್ಬೋದು, ಅದರಲ್ಲಿ ಫಸಲು ಬರೋದು 1,000 ಮರ ಇದೆ. ಯಾವ ತಳಿಯದ್ದು? ತಳಿ ಹೆಚ್ಚು ನಾವು ನಮ್ಮ ಲೋಕಲ್ ತಳಿಯೇ, ನಮ್ಮಲ್ಲೇ ಒಳ್ಳೆ ಅಡಿಕೆ ಮರದ ನೋಡಿ ಅದರದ್ದೇ ಬೀಜ ಮಾಡಿ ಗಿಡ ಮಾಡಿದವು. ಒಂದು 200 ಇದು ಇಂಟರ್ಸಿ ಮಂಗಳ ಕಿದು ಸಿಪಿಸೇರೆಯಿಂದ ತಂದು ನೆಟ್ಟ ಅಡಿಕೆ ಗಿಡ ಸಹ ಉಂಟು. ಹೊಸತ್ತು ಯಾವ್ದಾದ್ರು ಮಂಗಳ ಮೋಹಿತ್ ನಗರ್ ಇಂಥದ್ದನ್ನೆಲ್ಲ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ, ಅಂದ್ರೆ ಹೊಸ ತೋಟಗಳನ್ನು ನಾವು ಮಾಡ್ಲಿಲ್ಲ. ಅದೇ ಒಂದು 200 ಅಡಿಕೆ ಹೊಸದು ಅಷ್ಟು, 200 ಮಾತ್ರ ನೆಟ್ಟದ್ದು, ಅದು ಇಂಟರ್ಸಿ ಮಂಗಳ ನೆಟ್ಟಿದ್ದೇವೆ. ಸರಿ, ಈಗ ಇಂಟರ್ಸಿ ಮಂಗಳ ಮತ್ತೆ ನಿಮ್ಮ ಸಾಮಾನ್ಯವಾದಂತಹ ನಮ್ಮ ಊರಿನ ಅಡಿಕೆ ತಳಿಗೆ ಎರಡನ್ನ ಹೋಲಿಸಿದ್ರೆ ನಿಮ್ಗೆ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಜಾಸ್ತಿ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಇಂಟರ್ಸಿ ಮಂಗಳದಲ್ಲಿ ತುಂಬಾ ಈಲ್ಡ್ ಬರ್ತದೆ ಗಿಡ ಸಣ್ಣದಿರುವಾಗ. ನಮ್ಮ ಗಿಡಗಳಿಗೆ ಈಗ 6-7 ವರ್ಷ ಆದಷ್ಟೇ, ಈಗ ತುಂಬಾ ಒಳ್ಳೆ ಈಲ್ಡ್ ಬರ್ತದೆ. ಆದ್ರೆ ಅದು ಅವ್ರು ಹೇಳುವಾಗೆ ಮ್ಯಾಕ್ಸಿಮಮ್ ಈಲ್ಡ್ 20 ವರ್ಷ ಬರೋದಂತೆ. ಫಸ್ಟ್ 5 ವರ್ಷ ಈಲ್ಡಿಂಗ್ ಶುರು ಆಗ್ಲಿಕ್ಕೆ ಬೇಕು ಅಂದ್ರೆ ಪ್ರಾಪರ್ ಈಲ್ಡ್ ಬರ್ಲಿಕ್ಕೆ, ಹಾಗೆ 25-30 ವರ್ಷ ಪ್ರಾಯ ಅಂತೇಳಿ. ನಮ್ಮ ಊರಿನ ಗಿಡಗಳು ತುಂಬಾ ಈಲ್ಡ್ ಕೊಡೋದಿಲ್ಲ, ಆದ್ರೆ ಒಂದೇ ತರ ಈಲ್ಡ್ ಇಡೀ ಬರ್ತಾನೆ ಇರ್ತದೆ. ಆಮೇಲೆ ನಮ್ದೀಗ 1,000 ಅಡಿಕೆ ಮರಕ್ಕೆ ನಮ್ದೊಂದು ಎವರೇಜ್ 2 ಕಿಲೋ ಈಲ್ಡ್ ಬರ್ತದೆ, 20 ಕ್ವಿಂಟಲ್ನಷ್ಟು ಅಡಿಕೆ ಆಗ್ತದೆ. ಅಂದ್ರೆ ಏನು ರಾಸಾಯನಿಕ ಎಲ್ಲ ಹಾಕದೆ ಹಟ್ಟಿ ವರ್ಷಕ್ಕೆ ಒಂದು ಬುಟ್ಟಿ ಹಟ್ಟಿ ಗೊಬ್ಬರ ಅಡಿಕೆ ಮರಕ್ಕೆ ಕೊಡ್ತೇವೆ, ಮತ್ತೆ 2 ಸರಿ ಸ್ಲರಿ ಕೊಡ್ತೇವೆ. ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಮಾಡುವಾಗ ಈ ಇತ್ತೀಚಿನ ದಿನಗಳಲ್ಲಿ ಹಂದಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಇದೆಲ್ಲ ತರಿಸಿ ಹಾಕುವಂತ ಒಂದು ಕ್ರಮ ಎಲ್ಲ ಉಂಟು, ನೀವೇನಾದ್ರೂ ಪ್ರಯತ್ನ? ನಾನು ಅದು ಇಂಟರ್ಸಿ ಮಂಗಳದ ಅಡಿಕೆ ಗಿಡಗಳು ನೆಟ್ಟಾಗ 1-2 ಸರಿ ಕುರಿ ಗೊಬ್ಬರ ಎಲ್ಲ ತಂದು ಹಾಕಿದ್ದೇನೆ. ಆದ್ರೆ ನಂಗೆ ನಮ್ಮ ಗೊಬ್ಬರ ಇರೋದ್ರಿಂದ ಅಷ್ಟು ಅದಕ್ಕೆ ಹೊರಗಡೆಯಿಂದ ಒಳಸುರಿ ಆದಷ್ಟು ಕಡಿಮೆ ಮಾಡುವ ಅಂತೇಳಿ. ಗೊಬ್ಬರ ತರೋದಂದ್ರೆ ಅದಕ್ಕೆ ಕಾಸ್ಟ್ ಸಹ ಇನ್ವಾಲ್ವ್ ಆಗ್ತಾರೆ, ಹಾಗಾಗಿ ಬೇಕಾ ಅಂತ ಹೇಳುವ ಪ್ರಶ್ನೆಯಿಂದ ಸಾಕು ಇಷ್ಟೇ ಸಾಕು ಅಂತೇಳಿ. ಎವರೇಜ್ ಆಗಿ ಕೃಷಿ ಇದು, ಜಾಸ್ತಿ ಕೃಷಿ ಹೈ ಆಗಿ ಕೃಷಿ ಇಲ್ಲ ಅಂತೇಳಿ, ಕಮ್ಮಿ ಆಗ್ಲಿಕ್ಕೂ ಬಿಡುದಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಒಂದೇ ತರ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಉಂಟು. ಈಗ ಈ ಸ್ಲರಿ ಉಂಟಲ್ಲ, ನೀವು ಇದನ್ನ ಪಂಪ್ ಮೂಲಕ ಬಿಡ್ತೀರಾ ಹೇಗೆ? ಇದು ಸ್ಲರಿಯನ್ನು ಪಂಪ್ ಮೂಲಕ ಬಿಡುದು. ಗೋಬರ್ ಗ್ಯಾಸ್ ಇಂದ ಬಂದ ಸ್ಲರಿಗೆ ಒಂದಷ್ಟು ಎರಡು ಗೋಬರ್ ಗ್ಯಾಸ್ ಇಂದ ಬರೋ ದಪ್ಪ ಇರ್ತದೆ, ಅದಕ್ಕೆ ಒಂದಕ್ಕೆ ಎರಡು ಪ್ರಮಾಣದ ನೀರು ಮಿಕ್ಸ್ ಮಾಡಿ ಸ್ಲರಿ ಪಂಪ್ ಇದೆ ಅದರಲ್ಲಿ ಪಂಪ್ ಮಾಡಿ ಕಳಿಸೋದು ಪೈಪ್ ಲೈನ್ ಅಲ್ಲಿ. ಅಲ್ಲಿ ಹೋಸ್ ಪೈಪ್ ಅಲ್ಲಿ 1.5 HP ಪಂಪ್ ಇದೆ, ಸ್ಲರಿ ಪಂಪ್. ಅದರಲ್ಲಿ ಕಳಿಸಿದ್ರೆ ಅಲ್ಲಿ ಈ ಕೃಷಿ ಇಲಾಖೆ ಅಂತ ಕೊಡ್ತಾರಲ್ಲ, ಕೊಕ್ಕೆ ಹಾಕಿ ಇದು ಮಾಡಿ ಕನೆಕ್ಟ್ ಮಾಡಿಕೊಂಡು ಹೋಗೋ ಪೈಪ್, ಆ ಪೈಪ್ ಇದ್ದ ಲೈನ್ ನಾವು ಬೇಕಾದ್ರೆ ಲೈನ್ ಮಾಡಿಕೊಳ್ಳೋದು, ಮತ್ತೆ ಅಲ್ಲಿ ಇಬ್ಬರು ಹೋಸ್ ಪೈಪ್ ಅಲ್ಲಿ ಹಿಡಿಯೋದು. ಸರಿ, ಬುಡ ಬುಡಕ್ಕೆ ಇದು ಎಷ್ಟು ದಿವಸಕ್ಕೊಮ್ಮೆ ನಿಮ್ದು? ವರ್ಷದಲ್ಲಿ 3 ಸರಿ ಅಥವಾ 4 ಸರಿ ಮಾಡಬೇಕಾಗ್ತದೆ. ಯಾವಾಗ ನಾವು ನೋಡಿ ಸ್ಲರಿ ಟ್ಯಾಂಕ್ ಯಾವಾಗ ಅರ್ಧದಷ್ಟು ತುಂಬುತ್ತದೆ ಆಗ ಅದನ್ನು ಫುಲ್ ಮಾಡಿ ಬಿಡೋದು. ಬಿಡ್ತಾ ಇದ್ದೀರಿ. ಇದಕ್ಕೆ ಹಟ್ಟಿ ಗೊಬ್ಬರವನ್ನು ನೀವು ಕೊಡ್ತೀರಾ ಇಡೀ ಇದಕ್ಕೆ? ಅಡಿಕೆ ಮರಗಳಿಗೆ ಕೊಡ್ತೇವೆ. ಎಷ್ಟು ಸಾರಿ ಕೊಡ್ತೀರಿ? ಒಂದೇ ಸರಿ. ಈಗ ಇದೆ ಇದರಲ್ಲಿ ನಾವು ಯಾವಾಗ ಫೆಬ್ರವರಿ ಮಾರ್ಚಲ್ಲಿ ಯಾವಾಗ ಅಡಿಕೆದೆಲ್ಲ ಕಂಪ್ಲೀಟ್ ಕ್ಲೀನ್ ಆಗಿ ಅಡಿಕೆ ಮುಗಿತದಲ್ಲ ಆಗ ಒಂದ್ಸರಿ ಒಂದೊಂದು ಬುಟ್ಟಿ ಗೊಬ್ಬರ ಕೊಟ್ಟು ಅದಕ್ಕೆ ತರಗೆಲ್ಲ ಮುಚ್ಚೋದು. ಅದಕ್ಕೆ ಸೊಪ್ಪು ಏನಾದರೂ ಕೊಡುವಂಥದ್ದುಂಟ? ಸೊಪ್ಪು ಇಲ್ಲ, ಸೊಪ್ಪು ಏನಾದರೂ ಇದ್ರೆ ನಾವು ತಂದು ಗೊಬ್ಬರದ ಗುಂಡಿಗೆ ಅಲ್ಲಿಗೆ ಹಾಕ್ತೇವೆ. ಆಮೇಲೆ ಅದೇ ಇದಾಗ್ತದೆ, ಬರ್ತದೆ ಗೊಬ್ಬರದ ಜೊತೆ ಮಿಕ್ಸ್ ಆಗಿ ಬರ್ತದೆ. ಇದು ನೀವು ತೋಟದಲ್ಲಿ ಇದರ ಮಧ್ಯೆ ಕೂಡ ನೀವು ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ರೋಗಗಳ ಬಾಧೆ ಇಂಥ ಕೆಲವೆಲ್ಲ ಕಂಡು ಬಂದಿದೆ ಕೆಲವು ಕಡೆ. ನಿಮ್ಮಲ್ಲೇನಾದರೂ ಕೂಡ ಅಡಿಕೆಗೆ ರೋಗ ಇಂಥದ್ದು ಬಂದದ್ದುಂಟ? ಎಲೆ ಚುಕ್ಕೆ ರೋಗ ನಮ್ಮಲ್ಲಿ ಉಂಟು, ಅದು ನಾನು ನೋಡಿದ ಹಾಗೆ ಮುಂಚೆ ಸಹ ಇತ್ತು, ಈಗ ತೀವ್ರವಾಗಿಲ್ಲ, ಮುಂಚೆ ಇದ್ದ ಪ್ರಮಾಣದಲ್ಲಿ ಈಗಲೂ ಉಂಟು. ಅದಕ್ಕೆ ಬೋರ್ಡೋ ಮಿಕ್ಸ್ಚರ್ ಮಾತ್ರವಾ ಅಥವಾ ಏನಾದರೂ ಬೇರೆ ಕೊಟ್ಟದ್ದುಂಟ? ಈಗ ಎಲೆ ಚುಕ್ಕೆ ರೋಗಕ್ಕೆ ನಾವು ಇಷ್ಟೊತ್ತು ಏನು ಸ್ಪ್ರೇ ಕೊಡಲಿಲ್ಲ. ಸರಿ, ಮಳೆಗಾಲದಲ್ಲಿ 2 ಸರಿ ನೋಡಿಕೊಂಡು ಮಳೆ ನೋಡಿಕೊಂಡು ಕೊಳೆ ರೋಗಕ್ಕೆ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಕೊಡ್ತೇವೆ 3 ಸಲ. ಇದಕ್ಕೆ ಬೇಕಾದ ಆಳು ಕಾಳುಗಳೆಲ್ಲ ನಿಮಗೆ ಸಿಗ್ತಾರೆ ಹೇಗೆ? ದೋಟಿ ಇದೆ ನಮ್ಮ ಹತ್ರ, ಈಗ 2-3 ವರ್ಷ ಫೈಬರ್ ಇದು, ಫೈಬರ್ ಕಾರ್ಬನ್ ಫೈಬರ್ ದೋಟಿ ಇದೆ 3 ವರ್ಷದಿಂದ. ಹಾಗೆ ದೋಟಿಯಲ್ಲಿ ನಾನೇ ಇದು ಮಾಡ್ತೇನೆ, ಸ್ಪ್ರೇ ಮಾಡ್ತೇನೆ. ಆಮೇಲೆ ಒಬ್ಬರು ಮುಂಚೆಯಿಂದ ಮದ್ದೊಡಿ ಬರೋರು ಇದ್ದಾರೆ, ಹಾಗೆ ಇಬ್ಬರು ಸೇರಿ ನಾವು ಮುಂಚೆ ಇಬ್ಬರು ಅಡಿಕೆ ಮರ ಹತ್ತಿ ನಾನು ಮತ್ತೆ ಅವನು ಇಬ್ಬರು ಅಡಿಕೆ ಮರ ಹತ್ತಿ ಸ್ಪ್ರೇ ಮಾಡ್ತಾ ಇದ್ದು. ಈಗ ದೋಟಿ ಬಂದ ನಂತರ ನಾನು ಅಡಿಕೆ ಮರ ಹತ್ತದ ಕೈ ಇದು ಮಾಡಿದ್ದೇನೆ, ಇದರಲ್ಲಿ ದೋಟಿಯಲ್ಲಿ ಸ್ಪ್ರೇ ಮಾಡ್ತೇನೆ. ಹಾಗೆ ಈಗ ಸದ್ಯದ ಮಟ್ಟಿಗೆ ಒಬ್ಬರು ಲೇಬರ್ ಮತ್ತೆ ನಾನು ಸೇರಿ ಮಾಡ್ತಾ ಇದ್ದೇವೆ. ಈ ದೋಟಿಯಿಂದ ಅಡಿಕೆ ಕೊಯ್ಲಿಕ್ಕೂ ಕೂಡ ಉಪಯೋಗ ಆಗ್ತದೆ? ಹೇಗೆ ಕೊಯ್ಲಿಕ್ಕೆ ಉಪಯೋಗ ಆಗ್ತದೆ, ಆದರೆ ಈ ಸರಿ ಕೊಯ್ಯುವ ಪ್ರಯತ್ನ ಮಾಡಿದ್ವು ನಾವು, ತುಂಬ ಕುತ್ತಿಗೆಗೆ ತುಂಬ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗ್ತದೆ, ಹಾಗಾಗಿ ಜನ ಸಿಗುವಾಗ ಅಗತ್ಯ ಇಲ್ಲ ಅಂತೇಳಿ. ಈಗ ಕ್ಯಾಚರ್ ಅಂತಲೂ ಬಂದಿದೆ, ಅಡಿಕೆ ಮೇಲಿಂದ ಬೀಳುವಾಗ ಹಿಡಿಯುವಂಥ ವ್ಯವಸ್ಥೆ ಸಹ ಬಂದಿದೆ. ಹಾಗಾಗಿ ದೋಟಿಯಲ್ಲಿ ಕೊಯ್ದು ಅದರಲ್ಲಿ ಹಿಡಿದ್ರೆ 90% ಅಡಿಕೆ ನಮ್ಮ ಕ್ಯಾಚರ್ ಒಳಗೆ ಬೀಳ್ತದೆ. ಇಲ್ಲಾದ್ರೆ ಅಡಿಕೆ ಗೊನೆ ನೆಲಕ್ಕೆ ಬಿದ್ದು ಇಡೀ ಸಿಡಿದು ಅದನ್ನು ಹೆಕ್ಕೋದೇ ದೊಡ್ಡ ಕೆಲಸ ಆಗ್ತಿತ್ತು. ಹೌದು, ಈಗ ಕ್ಯಾಚರ್ ಉಪಯೋಗ ಮಾಡೋದ್ರಿಂದ ತುಂಬ ಇದಾಗ್ತದೆ, ಹೆಕ್ಕುವ ಕೆಲಸ ತುಂಬ ಕಮ್ಮಿ ಆಗ್ತದೆ. ದೋಟಿಯಲ್ಲಿ ತೆಗೆಯೋದಾದ್ರೆ ಒಟ್ಟಿಗೆ ಕ್ಯಾಚರ್ ಉಪಯೋಗ ಮಾಡಿ ತುಂಬ ಇದು ಮಾಡ್ಲಿಕ್ಕಾಗ್ತದೆ. ಈ ಕ್ಯಾಚರ್ ಅನ್ನ ಯಾರಾದರೂ ಸಪ್ಲೈ ಮಾಡ್ತಾರೆ ಅಥವಾ ನೀವು? ಅದೇ, ಇದು ದೋಟಿ ಯಾರು ಸಪ್ಲೈ ಮಾಡ್ತಾರೆ ಅವರು ಕ್ಯಾಚರ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ನೀವು ಈ ತೋಟದ ಮಧ್ಯದಲ್ಲಿ ಕೊಕ್ಕೋವನ್ನು ಕೂಡ ಹಾಕಿದ್ರಿ ಅಂತ ಹೇಳಿದ್ರಿ, ಕೊಕ್ಕೋಗೆ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಈಗ ಸ್ವಲ್ಪ ಪುನಃ ಬಂದಿದೆ ಅಂತ ಅನಿಸ್ತದೆ. ನೀವು ಇಷ್ಟು ವರ್ಷಗಳಲ್ಲಿ ಕೊಕ್ಕೋ ಮಾಡ್ಕೊಂಡು ಬಂದಿದ್ರ? ಗೊಬ್ಬರ ಕೊಕ್ಕೋಕ್ಕೆ ಅಂತೇಳಿ ಗೊಬ್ಬರದ ಇದಕ್ಕೆ ಅಡಿಕೆ ಕೊಡೋದು ಏನು ಕೊಡ್ತಾ ಅದರಲ್ಲೇ ಅದಕ್ಕೆ ಸಿಗ್ತದೆ, ಬಿಟ್ಟರೆ ಅದಕ್ಕಿಂತ ಎಕ್ಸ್ಟ್ರಾ ನಾವೇನು ಗೊಬ್ಬರ ಎಲ್ಲ ಹಾಕೋದಿಲ್ಲ. ಏನು ಕಾಯಿ ಬರ್ತದೆ ಈಗ ಶುರು ಆಗ್ತದೆ, ಈಗ ಫೆಬ್ರವರಿ ಮಾರ್ಚಿಂದ ಶುರು ಆಗ್ತದೆ, ಆಗ ಏನು ಕಾಯಿ ಬರ್ತದೆ ಅದನ್ನು ಕೊಯ್ದು ಕಾಯಿ ಹೊಡೆದು ಇದನ್ನು ಬೆಳ್ತಂಗಡಿಗೆ ಕ್ಯಾಂಪ್ಕೋಕ್ಕೆ ಕೊಡ್ತೇವೆ ನಾವು. ಕರೆಕ್ಟ್, ಅದಕ್ಕೇನು ತೊಂದರೆಗಳಿಲ್ವ ಈ ಪ್ರಾಣಿಗಳದ್ದು? ಇದೆ, ಮಂಗ ಹೈಯೆಸ್ಟ್ ಉಪದ್ರ ಕೊಡ್ತದೆ, ಆಮೇಲೆ ಇದು ಬೆರು ಅಂತೇಳಿ ಹೌದು ರಾತ್ರಿ ಬಂದು ತಿಂತ ಅದು ತಿಂತದೆ, ಅದರ ಪಾಲು ತಿಂತದೆ. ಅಳಿಲು, ಅಳಿಲು ನಮ್ಮಲ್ಲಿ ಕೆಂಚ ಅಳಿಲು ಇದೆ, ಅದು ಮಲಬಾರ್ ಜೈಂಟ್ ಸ್ಕೂರಿಲ್ ಅಂತ ಅದು ತಿಂತದೆ, ಅದು ಎಂಡೇಂಜರ್ಡ್ ಸ್ಪೀಶೀಸ್ ಅಂತೆ, ಆದರೆ ನಮ್ಮಲ್ಲಿ ಬೇಕಾದಷ್ಟು ಸಂಖ್ಯೆಯಲ್ಲಿ ಇದೆ. ಅದು ಸರಿ. ಮತ್ತೆ ಇದಕ್ಕೆ ಟೀ ಸೊಳ್ಳೆಯ ಹಾವಳಿ ಏನಾದರೂ ಇಂಥದ್ದೇನಾದರೂ ಕಂಡು ಬಂದದ್ದುಂಟ? ಅಲ್ಲ, ರೋಗ ಇದೆ, ನಾವು ಅದನ್ನ ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಕ್ಕೋದಲ್ಲಿ ಏನು ಫೋಕಸ್ ಮಾಡಲಿಲ್ಲ. ಅದು ಸರಿ, ಬಂದ ಇದನ್ನ ಕೊಯ್ದು ಆಕಾರ ಮಾಡೋದಷ್ಟೇ. ಅದು ಸರಿ. ಜೊತೆಗೆ ಕರಿಮೆಣಸನ್ನು ಕೂಡ ಮಾಡ್ತೀರಿ ಹೇಳಿದ್ರೆ? ಹೌದು. ಯಾವುದು ತಳಿ ಇರುವಂಥದ್ದು? ನಮ್ದು ಹೆಚ್ಚಿರೋದು ಇದು ಪಣಿಯೋರು, ಆಮೇಲೆ ಕರಿಮುಂಡ ಸ್ವಲ್ಪ ಇದೆ, ಸ್ವಲ್ಪ ಒಂದಷ್ಟು ಒಂದು 100 ಗಿಡ ಕೊಲಬ್ರಹ್ಮ ಹಿಪ್ಲಿಗೆ ಗ್ರಾಫ್ಟೆಡ್ ನಾಟಿ ಮಾಡಿದ್ದೆ. ಅದು ಹಿಪ್ಲಿ ಗ್ರಾಫ್ಟೆಡ್ ಒಳ್ಳೆ ಬರ್ತದ? ಬರ್ತದೆ. ಏನಂತ ಹೇಳಿದ್ರೆ ಹರಡೋದೆಲ್ಲ ನಿಧಾನ, ಸ್ವಲ್ಪ ಇದರಷ್ಟು ಬೇಗ ಹರಡೋದಿಲ್ಲ, ಅದು ಪರವಾಗಿಲ್ಲ. ಆದರೆ ನಮಗೆ ಅಂತ ರೋಗ ಬಾಧೆ ಜಾಸ್ತಿ ಇಲ್ಲದಿದ್ರೆ ನಮ್ಮ ಮಾಮೂಲಿ ಬಳ್ಳಿ ನೇರ ನೆಡೋದೇ ಉತ್ತಮ ಅಂತ ಅನ್ನಿಸ್ತದೆ. ನೀವು ಇದನ್ನು ಅಡಿಕೆಗೆ ಮಾತ್ರ ನೆಟ್ಟದ್ದು ಅಥವಾ ಬೇರೆ? ಇಲ್ಲ, ಅಡಿಕೆಗೆ ಮಾತ್ರ ನೆಟ್ಟ. ಅಡಿಕೆಗೆ ಮಾತ್ರ ನೆಟ್ಟಿದ್ದೀರಿ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಬೇಕಾದ ಗಿಡಗಳನ್ನು ನೀವೇ ಮಾಡ್ಕೊಳ್ತೀರಾ ಹೇಗೆ? ಅದೇ ಕಾಳುಮೆಣಸಲ್ಲಿ ಏನಂತ ಹೇಳಿದ್ರೆ ನಾವು ಎಷ್ಟು ಇದು ಮಾಡಿದರೂ ಸ್ವಲ್ಪ ಪ್ರಮಾಣದ ಗಿಡಗಳು ಮಳೆ ಜಾಸ್ತಿ ಇದ್ದ ವರ್ಷ ವಿಲ್ಟ್ ಬಂದು ಸೊರಗ ರೋಗದಲ್ಲಿ ಸಾಯ್ತದೆ. ಹೌದು, ಹಾಗಾಗಿ ಕಾಳುಮೆಣಸು ಕೃಷಿ ಮಾಡಬೇಕಂದ್ರೆ ಪ್ರತಿ ವರ್ಷ ನಡ್ತಾ ಇರಬೇಕು. ನಮ್ಮ ಇದರಲ್ಲಿ ನೆಲದ ಇದು ಹೋದ ಬಳ್ಳಿ ಮೇಲೆ ಮತ್ತು ಟಾಪ್ ಶೂಟು ಯಾವುದು ಇದು ಮಾಡಿ ಅದನ್ನೇ ನಾವೇ ನೆಡ್ತೇವೆ. ಅದನ್ನು ಕೊಯ್ಯೋದು ಕೂಡ ನೀವೇ ಮಾಡ್ತೀರಾ? ಕಾಳುಮೆಣಸು ಕೊಯ್ಯೋದು ಅದೇ ಲೇಬರ್ ಸಿಕ್ಕಿದಾಗ ಲೇಬರ್ ಸೇರಿಸಿಕೊಂಡು ಕೆಲಸ ಮಾಡ್ತೀರಿ. ಅದರ ಮಾರಾಟ ಕೂಡ ಬೆಳ್ತಂಗಡಿಯಲ್ಲಿ ಕೆಂಪ್ಕೋದಲ್ಲೇ ಇದೆ ಮತ್ತು ಹೊರಗಡೆ ಪ್ರೈವೇಟಲ್ಲಿ ಇದೆ. ಈ ಪನ್ನೂರು ಮತ್ತು ಈ ಕರಿಮುಂಡದಲ್ಲಿ ಏನಾದರೂ ವ್ಯತ್ಯಾಸ ಕಂಡಿದೆ ನಿಮಗೆ? ಕರಿಮುಂಡ ಬೇಗ ಗೆರೆ ಸಣ್ಣ, ಕಾಳು ಫುಲ್ ಇರೋದಿಲ್ಲ, ದಪ್ಪ ಜಾಸ್ತಿ ಹಿಡಿದಿಲ್ಲ. ಪಣಿಯೂರಲ್ಲಿ ಜಾಸ್ತಿ ಹಿಡಿತದೆ, ಕರಿಮುಂಡ ಬೇಗ ಬರ್ತದೆ, ಪಣಿಯೂರು ಸ್ವಲ್ಪ ಲೇಟ್ ಸೀಸನ್ನಲ್ಲಿ. ಹಾಗೆ ಎರಡು ಇದ್ದರೆ ಸ್ವಲ್ಪ ಲೋಡ್ ಒಮ್ಮೆಲೆ ಎಲ್ಲ ಹಣ್ಣಾಗುವ ಬದಲು ಸ್ವಲ್ಪ ಲೋಡ್ ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ತದೆ ಕೊಯ್ಯುವ ಕೆಲಸದ್ದು. ಈಗ ಕೊಯ್ದ ಕೂಡಲೇ ಮಾರಾಟ ಮಾಡುವಂಥದ್ದು ವ್ಯವಸ್ಥೆ ಉಂಟಾ ಅಥವಾ ಅದು ವರ್ಷಗಳು ಇಡುವಂಥದ್ದುಂಟಾ ನಿಮ್ಮದು? ನಾವು ಇಟ್ಕೊಳ್ತೇವೆ ಅಂದರೆ ಕಳೆದಸರಿ ಒಮ್ಮೆ ಹಿಂದೊಮ್ಮೆ ಜಾಸ್ತಿ ರೇಟ್ ಆದ ನಂತರ ನಾವು ಕೊಟ್ಟಿರಲಿಲ್ಲ, ಈಗ ಕಳೆದ ವರ್ಷ ಪುನಃ ಕೊಟ್ಟು ನಾವು. ಹಾಗೆ ರೇಟ್ ಕಮ್ಮಿ ಇದ್ದಾಗ ಸ್ಟೋರ್ ಮಾಡಿ ಇಟ್ಟದ್ದೇ ಇದೆ. ಅದರಿಂದ ಇದು ಕರಿಮೆಣಸು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿಕ್ಕೆ ಆಗುವಂಥ ಬೆಳೆ, ಒಳ್ಳೆ ಪರ್ಸೆಂಟೇಜ್ 9ಕ್ಕಿಂತ ಕಮ್ಮಿ ಮಾಯಿಶ್ಚರ್ ಇದ್ರೆ ಏನೂ ಆಗೋದಿಲ್ಲ, ಚೆನ್ನಾಗಿ ತೆಗೆದಿಡ್ಲಿಕ್ಕಾಗ್ತದೆ. ತೆಂಗಿನ ಬೇಸಾಯವನ್ನು ಕೂಡ ಇದರ ಜೊತೆಗೆ ಮಾಡ್ತಾ ಇದ್ದೀರಿ? ಅದೇ ನಾವು ಇದು ತೆಂಗಿನಕಾಯಿ ಕೀಳೋದು ಅಂತ ಅಡಿಕೆ ಹತ್ತಿ ಮರ ಹತ್ತಿ ಮಾಡುವ ಕೆಲಸ ಎಲ್ಲ ನಾನು ತಕ್ಕ ಮಟ್ಟಿಗೆ ಸ್ವಂತ ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ನನಗೆ ಲೇಬರ್ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ತೆಂಗಿನ ಕಾಯಿ ನೀರಿರುವಂಥ ತೆಂಗಿನಕಾಯಿನ ತೆಂಗಿನಕಾಯಿ ಮಾರಾಟ ಮಾಡ್ತೇವೆ. ಆಮೇಲೆ ಇದು ಒಣಗಿದ ತೆಂಗಿನಕಾಯಿನ ಕೊಬ್ಬರಿ ಮಾಡಿ ತೆಂಗಿನ ಎಣ್ಣೆ ನಾನು ಈಗ ಇದರಿಂದ ಅಕ್ಕಿ ನನಗೆ ತಗೊಂಡೋಗೋರು ತೆಂಗಿನ ಎಣ್ಣೆಗೆ ಸಹ ಇದು ಮಾಡ್ತಾರೆ. ಹಾಗಾಗಿ ತೆಂಗಿನ ಎಣ್ಣೆ ಸಹ ಮಾರ್ಕೆಟಿಂದ ಜಾಸ್ತಿ ರೇಟಿಗೆ ನನ್ನ ಹತ್ರ ಕೊಂಡೋಗ್ತಾರೆ. ಹಾಗೆ ಅದು ಸಹ ಸ್ವಲ್ಪ ಇನ್ಕಮಿಗೆ ಜಾಸ್ತಿ ಇನ್ಕಮ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅಂದರೆ ಸ್ವಂತವಾಗಿ ಮಾಡಿದರೆ ಹೆಚ್ಚು ಉಪಯೋಗ? ಹೌದು, ಅಂದರೆ ಆಗ ಲೇಬರ್ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂತೇಳಿ. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ನಿಮ್ಮ ಈ ಒಂದು ಐ ಟಿ ಫೀಲ್ಡ್ನಿಂದ ಇಲ್ಲಿಗೆ ಬಂದ ಮೇಲೆ ನಿಮಗೆ ಈ ಕೃಷಿಯ ಅನುಭವ ಹೇಗೆ ಅನ್ನಿಸ್ತದೆ? ಅದೇ ಇಲ್ಲಿ ಏನಂತ ಹೇಳಿದರೆ ನಾವು ನಮ್ಮದೇ ಯೋಚನೆಗಳನ್ನು ನಾವು ಮಾಡಿಕೊಂಡು ಹೋಗ್ಬೋದು. ಕೆಲವೊಮ್ಮೆ ಲೇಬರ್ ಎಲ್ಲ ನಾವು ಎಣಿಸಿದಾಗ ಕೆಲಸ ಆಗದಿದ್ದಾಗ ಸ್ವಲ್ಪ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಆಗೋದು ಇದೆ. ಆದರೆ ಪ್ಲ್ಯಾನ್ ಮಾಡಿ ಒಂದಾದ ನಂತರ ಒಂದು ಕೆಲಸ ಮಾಡ್ತಾ ಹೋದರೆ ಒಂದೇ ಥರ ನಡೀತಾ ಇರ್ತದೆ ಕೃಷಿಯಲ್ಲಿ. ಕೃಷಿ ಒಂದು ಖುಷಿ ಕೊಡುವಂತಹ ವಿಷಯ ಅಲ್ವಾ? ಹೌದು, ಒಳ್ಳೆಯದು ಅರುಣ್ ಮೆಹಂದಳೆಯವರೇ. ಮುಖ್ಯವಾಗಿ ಹಲವಾರು ವರ್ಷಗಳ ಕಾಲ ಪೇಟೆಯಲ್ಲಿದ್ದು ಮತ್ತೆ ಕೃಷಿಗೆ ಮರಳಿ ನಿಮ್ಮ ಅನುಭವವನ್ನು ಅದರಲ್ಲಿ ಮಾಡಿಕೊಂಡು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ, ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತೆಂಕಕಾರಂದೂರಿನ ಅರುಣ್ ಎಸ್ ಮೆಹಂದಲೆ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದರೆ ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ.